ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಪರಮಂತರು ಸ್ವರೇಂದ್ರ ಅನ್ನುವ ಭಕ್ತರ ಮನೆಯಲ್ಲಿ ನಡೆಯುವ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಂಕೀರ್ತನೆ ನಡೀತಾ ಇತ್ತು, ಈಗ ಅದು ಮುಗಿದಿದೆ. ಶ್ರೀರಾಮಕೃಷ್ಣರು ಭಕ್ತರೊಡನೆ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ನಿರಂಜನ ಅವರ 14 ಜನ ಸನ್ಯಾಸ ಶಿಷ್ಯರಲ್ಲಿ ಒಬ್ಬ ನಿರಂಜನ ಬಂದು ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದೊಡನೆಯೇ ಅವರು ಎದ್ದು ನಿಂತು ಹರ್ಷೋತ್ಕರ್ಷ ಮುಖ ಮತ್ತು ಕಣ್ಣುಗಳಿಂದ ಹೇಳುತ್ತಿದ್ದಾರೆ, ಆ ನೀನು ಬಂದುಬಿಟ್ಟೆ. ಬಳಿಕ ಪಕ್ಕದಲ್ಲಿ ಇರುವಂತ ಮಾಸ್ಟರ್ ಮಾಷನ್ ಕರೆಸಿದ್ದಾರೆ, ನೋಡು ಈ ಹುಡುಗ ಬಹಳ ಸರಳ, ಪೂರ್ವ ಜನ್ಮಗಳಲ್ಲಿ ಬಹಳವಾಗಿ ತಪಸ್ಸು ಮಾಡದಿದ್ದರೆ ಸರಳತೆ ಉಂಟಾಗದು. ಕಪಟತೆ, ಲೆಕ್ಕಾಚಾರದ ಬುದ್ಧಿ ಮೊದಲಾದವು ಇದ್ವು ಅಂದ್ರೆ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳುವಂತಾಗುವುದಿಲ್ಲ ಅಂತ. ನಿರಂಜನ 17-18 ವರ್ಷದ ಹುಡುಗ, ಇನ್ನು 29 ಇರ್ತಕ್ಕಂಥವನು. ಶ್ರೀರಾಮಕೃಷ್ಣ ಭಾಷೆಯಲ್ಲೇ ಹೇಳೋದಿದ್ರೆ ಗಂಟು ಗೊತ್ತಿದ್ರೆ ಮೊನ್ನೆ ತಾನೇ ಆಗ ತಾನೇ ತಾಯಿಯ ಎದೆ ಹಾಲಿನ ಹುಡುಗು ಮಾಡಿರ್ತಾರೋ ಅದು ಹೊರಗೆ ಬರುತ್ತಂತೆ, ಅಷ್ಟು ಎಳೆ ವಯಸ್ಸು ಅಂತ ಹೇಳೋಕೆ ಶ್ರೀರಾಮಕೃಷ್ಣ ಭಾಷೆ. ಆ ಹುಡುಗ ಬಂದ ತಕ್ಕನೇ ಶ್ರೀರಾಮಕೃಷ್ಣ ಎದ್ದು ನಿಂತು, ಶ್ರೀರಾಮಕೃಷ್ಣ ಯಾರು? ಆ ಹುಡುಗನ ಗುರು, ಅವತಾರ ಪುರುಷ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅವ್ರನ್ನ ನೋಡೋದಕ್ಕೋಸ್ಕರ ಕಾತರಿಸಿ ಓಡಬರ್ತಕ್ಕಂತಹ ವ್ಯಕ್ತಿ ಹುಡುಗ ಬಂದ್ರೆ ಇವರು ಎದ್ದು, ಅದು ಹೇಗೆ? ಹರ್ಷೋತ್ಕರ್ಷ ಮುಖ, ಆ ಮುಖದಲ್ಲೂ ಕಣ್ಣುಗಳಲ್ಲೂ ಹರ್ಷದ ಉತ್ಕರ್ಷ ಪರಸೂಸ್ತಾ ಇದೆಯಂತೆ. ಮಾಸ ಮಾಜೆಯ ಬರೀತಾನೆ, ಬಹಳ ಆನಂದವಿದೆ ಅಂತ ಬಂದ್ಯಾ, ಬಹಳ ಸಂತೋಷ ಅಂತ ಹೇಳಿದ್ದಲ್ಲದೆ ಆ ಹುಡುಗನ ಕುರಿತಾದಂತಹ ಒಂದು ಪರಿಚಯವನ್ನ, ಸೂಕ್ಷ್ಮ ಪರಿಚಯವನ್ನ ಮಾಸ ಮಾಜೆಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ನೋಡು ಈ ಹುಡುಗ ಬಹಳ ಸರಳ, ಸರಳ ಅಂದ್ರೆ ಸಿಂಪಲ್ ಅಂತ. ಸಿಂಪ್ಲಿಸಿಟಿ, ಸಿಂಪಲ್ ಟನ್ ಅಂತ ಇನ್ನೊಂದಿದೆ, ಅಂದ್ರೆ ಟನ್ ಗಂಟೆ ಸಿಂಪಲ್ ಅಂತ ಅರ್ಥ. ಸಿಂಪಲ್ ಟನ್ ಅಂತಂದ್ರೆ ಬಾಲಿಶ, ಸಿಂಪಲ್ ಅಂತಂದ್ರೆ ಬಾಲ ಸಹಜ. ಬಾಲ ಸಹಜಕ್ಕೂ ಬಾಲಿಶಕ್ಕೂ ಎಷ್ಟು ವ್ಯತ್ಯಾಸ, ಮಧ್ಮದ್ದಾಗಿರೋದಕ್ಕೂ ಮುಕ್ತವಾಗಿರೋದಕ್ಕೂ ಎಷ್ಟು ವ್ಯತ್ಯಾಸ. ಈ ಬಗೆಯ ಸರಳತೆ ಹುಡುಗ ಬಹಳ ಸರಳ ಅಂತ ಹೇಳಿ ಮರುಕ್ಷಣಕ್ಕೆ ಹೇಳ್ತಾ ಇದ್ದಾರೆ. ಪೂರ್ವ ಜನ್ಮಗಳಲ್ಲಿ, ಜನ್ಮದಲ್ಲಲ್ಲ ಜನ್ಮಗಳಲ್ಲಿ ಬಹಳವಾಗಿ ತಪಸ್ಸು ಮಾಡಿದ್ದಿದ್ರೆ ಈ ಬಗೆಯ ಸರಳತೆ ಉಂಟಾಗದು. ಒಬ್ಬ ಮನುಷ್ಯ ತುಂಬಾ ಮುಗ್ಧನಾಗಿದ್ದಾನೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳ ದೃಷ್ಟಿಯಲ್ಲಿ ಅದೊಂದು ಮಹತ್ತರವಾದ ಗುಣ. ಆದ್ರೆ ಈ ಲೌಕಿಕ ಬುದ್ಧಿವಂತರು ಇದಾರಲ್ಲ ಅವ್ರ ದೃಷ್ಟಿಯಲ್ಲಿ ಅವನೊಬ್ಬ ಬೆಸಂಬಟ್ಟ. ಈ ನಮ್ ಜೊತೆಲ್ಲಪ್ಪ ನೀನ್ ಬದುಕುದಕ್ಕೆ ಲಾಯಕ್ಕು. ಈ ತರ ಮದ್ದುರನ್ನು ಕಟ್ಕೊಂಡು ನಾನೇನ್ ಮಾಡು, ನೀನ್ ಯಾವುದೋ ಮಠದಲ್ಲೋ ದೇವಸ್ಥಾನದಲ್ಲೋ ಇರೋದಕ್ಕೆ ಲಾಯಕ್ಕು, ಅಲ್ಲಿಗೆ ಹೋಗು ಅಂತ ಕಲ್ತ್ಕೊಳ್ತಾರೆ. ಲೋಕದಲ್ಲಿ ನಾವು ವಾಸವಾಗಿರ್ಬೇಕಾದ್ರೆ ಬಗೆ ಬಗೆಯ ಚಾಲಾತಿಗಳು ಬೇಕು, ಬಗೆ ಬಗೆಯ ಲೆಕ್ಕಾಚಾರಗಳು ಬೇಕು. ಯಾರ್ಯಾರು ಹೇಗೆ ಹೇಗೆ ಏನೇನ್ ಅಂತ ನನಗೆಲ್ಲ ತಿಳಿದು, ಯಾರಿಗೆ ಯಾವಾಗ ಬತ್ತಿ ಕೊಡಬೇಕು, ಎಲ್ಲಿ ಬತ್ತಿ ಇಡಬೇಕು, ಇವರೆಲ್ಲ ಅಚ್ಚುಕಟ್ಟಾಗಿ ತಿಳಿದಿದ್ರೆ ಮಾತ್ರ ಈ ಪ್ರಪಂಚದಲ್ಲಿ ಚೌರಾಗಿರೋದು ಸಾಧ್ಯ. ಆದರೆ ಶ್ರೀರಾಮಕೃಷ್ಣರು ಹೇಳಿದಂತಹ ಈ ಬಗ್ಗೆ ಸರಳತೆ ಇರುವಂತಹ ವ್ಯಕ್ತಿ ಇದರಲ್ಲ, ಅವನು ದೇವರ ಒಬ್ಬನಿಗೆ ಪ್ರಿಯ. ಆದರೆ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರಣಿತೆ ಪ್ರಣಿತಂ ಜಗತ್ತು ಸಂಸ್ಕೃತ ಮಾತೆಲ್ಲಿದೆಯೋ, ಒಬ್ಬ ವ್ಯಕ್ತಿ ಭಗವಂತನಿಗೆ ಪ್ರಿಯನಾದ ಅಂತ ಹೇಳಿದ್ರೆ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಪ್ರಿಯನಾಗಲೇ ಬೇಕಾಗುತ್ತೆ. ಎಲ್ಲ ಮನುಷ್ಯರು ಬುದ್ಧಿವಂತರ ತಾವಾಸ ಮಾಡಿ, ಧರ್ಮಂತರ ತಾವಾಸ ಮಾಡಿ, ಪ್ರತಿಭಾವಂತರ ತಾವಾಸ ಮಾಡಿ ಅನೇಕ ಅವರಿಗೆ ಶಾಂತಿ ಸಿಗೋದು ಈ ಮುಗ್ಧ ವ್ಯಕ್ತಿಗಳಿದ್ದಾರೆ ಅವರ ಬಳಿಯಲ್ಲಿ ಮಾತ್ರವೇ. ತಮ್ಮ ಹೃದಯದ ಎಲ್ಲ ಬಗೆಯ ವೇದನೆಗಳನ್ನ ಸಂಕಟಗಳನ್ನ ಸೊಳಲಾಟಗಳನ್ನ ಸೋಲ್ಕೊಳ್ಳೋದಕ್ಕೆ ಈ ಸರಳ ಹೃದಯದ ವ್ಯಕ್ತಿಗಳೇ ಬೇಕಾಗುತ್ತೆ. ಒಂದು ಮುದ್ದು ಮಗುವಿನ ಬಳಿಸಾರಿ ನೋಡಿ, ಮನಸ್ಸಿಗೆ ಕರ್ಕರೆಯಾದಾಗ, ಮನಸ್ಸು ವಿಶೇಷವಾದಂತಹ ಸಂಕಟಕ್ಕೆ ಗುರಿಯಾದಾಗ ಒಂದು ವರ್ಷದ ಮಗುವನ್ನು ಎತ್ಕೊಳ್ಳಿ. ಅದು ಹಾಲಂತೂ ತೃಪ್ತಿಯಾಗಿರ್ಬೇಕು, ಮಾತ್ರ ಕಳೆದೇ ಇರತಕ್ಕಂತಹ ಮಗುವಾದ ಸ್ಪಷ್ಟ ಆಗುತ್ತೆ. ಅತೃಪ್ತಿಯಿಂದ ಸೂಚಿಸತಕ್ಕಂತಹ ಸಂದರ್ಭದಲ್ಲಿ ಇರತಕ್ಕಂಥ ಆ ಮಗುವನ್ನ ಎತ್ಕೊಳ್ಳಿ, ಅದನ್ನೇ ನೋಡ್ತಾ ಇದೆ. ಒಂದ್ ವೇಳೆ ನಿಮ್ ಮುಖ ನೋಡಿದ್ರೆ ಅದು ಹೆದರಿ ಕಿಚ್ಚರಿಸುವ ಸಂದರ್ಭ ಇತ್ತು ಅಂತ ಹೇಳಿದ್ರೆ ದೂರದಲ್ಲೇ ಇಟ್ಕೊಂಡು ನೋಡ್ತಾ ಇದೆ. ಅದ್ರ ಪಾಡಿಗದು ತನ್ನ ಮುಗ್ಧವಾದಂತಹ ಮಗುವನ್ನು ಸುತ್ತ ಅದ್ರ ಪಾಡಿಗಿರುತ್ತಲ್ಲ ಅದನ್ನೇ ನೋಡ್ತಾ ಇದೆ. ಹೇಳ ಕೇಳದೆ ನಮ್ಮ ಸಂಕಟಗಳೆಲ್ಲ ಪರಾಡಿ. ಆ ಮುಗ್ಧ ಮಕ್ಕಳ, ಒಂದು ವರ್ಷದ ಒಳಗಿನ ಮಕ್ಕಳ ಕಣ್ಣುಗಳನ್ನು ನೋಡಬೇಕು. ಕಣ್ಣುಗಳನ್ನ ಯಾವುದೇ ಬಗೆಯ ಪ್ರಾಪಂಚಿಕ ಕಿಲ್ಪಿಷ ಅಂತಿರ್ತಕ್ಕಂಥದ್ದು ಆ ದೃಷ್ಟಿಯಲ್ಲಿ ಅನುಸೂಸುವುದೇ ಇಲ್ಲ, ಅಲ್ಲಿಲ್ಲೇ ಇಲ್ಲ. ದೇವರೇ ಎಲ್ಲವನ್ನು ನೋಡುತ್ತೆ, ಮಂಗಳಕರವಾಗಿ ನೋಡುತ್ತೆ, ಪ್ರೀತಿಯಿಂದ ನೋಡುತ್ತೆ. ಎಲ್ಲ ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಇರಿ, ನಂತರಾನೇ ಬಚ್ಚಾಗಿ ಎತ್ತಾ ಇರಿ. ಎರಡು ವರ್ಷಕ್ಕೆ ಬಂತ ಮಗು, ಅದು ಕಲ್ತ್ಕೊಂಡಿರ್ತೇನೆ, ನಾವು ಕಲ್ತ್ಕೊಂಡಿರ್ತೇವೆ. ಈ ಬಗೆಯ ಸರಳತೆ ಹಲವಾರು ಜನ್ಮಗಳ ತಪಸ್ಸಿನಿಂದ ದೊರೆಯುವಂತಹ ಶ್ರೀರಾಮಕೃಷ್ಣ ಹೇಳುವಾಗ ನಾವು ಅದನ್ನು ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಬಳಿಕ ಹೇಳ್ತಾರೆ, ಕಪಟತೆ ಲೆಕ್ಕಾಚಾರದ ಬುದ್ಧಿ ಮೊದಲಾದವು ಇದ್ದು ಅಂದ್ರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಕ್ಕೆ ಆಗೋದಿಲ್ಲ. ಈ ಲೋಕದಲ್ಲಿ ಯಶಸ್ವಿಯಾಗಿ ಬದುಕೋದಕ್ಕೆ ಅವುಗಳೆಲ್ಲ ಬೇಕೇಬೇಕು. ದೇವತೆಯನ್ನು ಅಭ್ಯರ್ಥಿ ಮೇಲೆ ಇಟ್ಕೊಳ್ಳಪ್ಪ, ಎಷ್ಟು ಬೇಕಾದ ಲೆಕ್ಕಾಚಾರದ ಬುದ್ಧಿ ಇಟ್ಕೋ, ಎಷ್ಟು ಬೇಕಾದರೂ ಸಪ್ತತೆ ಇಟ್ಕೋ, ತಲೆ ಇಟ್ಕೊಂಡು ಇದೇನ್ ಮಾಡ್ತಾನೆ, ಬೇಡ ಅಂತ ಬಿಡ್ತಾನೆ ಮನುಷ್ಯ. ಇಟ್ಕೋ ಸುಖ ಬದುಕು, ಅಂದ್ರೆ ಅಥವಾ ಅವನೇ ಸುಖ ತಿರ್ಕು. ಆದ್ರೆ ಭಗವಂತನ ರಾಜ್ಯಕ್ಕೆ ನಾವು ಹಕ್ಕುದಾರ ಆಗಬೇಕು. ನಮ್ಮೆಲ್ಲ ಮೋಸ ಕಪಟ ವಂಚನೆ ಲಂಚ ಮತ್ತು ಲೆಕ್ಕಾಚಾರದ ಬುದ್ಧಿ ಇವುಗಳನ್ನೆಲ್ಲ ಬದುಕಿರಬೇಕಾಗುತ್ತೆ. ಒಂದೇ ತರ್ತಿಗೆ ಬದುಕಲು ಸಾಧ್ಯ ಆಗಿದ್ರು ಕೂಡ ನಿಧಾನಕ್ಕೆ ಅವರು ಮೌಲ್ಯ ಹಾಕಿಕೊಳ್ಬೇಕಾಗುತ್ತೆ. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣರು, ಕಾಣದಿಲ್ಲೇ ಭಗವಂತ ಯಾರ ಮನೆಯಲ್ಲಿ ಅವತರಿಸಿದ್ನೋ ಆ ಮನೆಯವರು ಅತ್ಯಂತ ಸರಳರಾಗಿದ್ದು ಕಾಣದಿಲ್ಲೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ನಾನು ಎಂಥವ್ರ ಮನೆಯನ್ನ ಆರಿಸ್ಕೊಂಡು ಬಂದಿದ್ದೆ. ಪರಿಣಾಮ ಜಟೋಪಾಧ್ಯಾಯ ಒಂದು ಸುಳ್ಳು ಸಾಕ್ಷಿಯನ್ನು ಹೇಳುವುದಕ್ಕೆ ಸುತರಾಮ್ ಒಪ್ಪದೇನೆ ತನ್ನ ಹಳ್ಳಿಯಲ್ಲೇ ಬಿಟ್ಟು ಗೊತ್ತು ಗುರಿ ಇಲ್ಲದಂತೆ ಇನ್ನೊಂದು ಹಳ್ಳಿಗೆ ಹೋಗ್ಬೇಕಾಯ್ತು. ಗೊತ್ತು ಗುರಿ ಇಲ್ಲದೆ ಸಂಸಾರ ಸಮೇತನಾಗಿ ಗಂಟು ಮೂಟೆ ಕಟ್ಟಿಕೊಂಡು ಹೋಗುವ ಸಂದರ್ಭ ಬಂದರೂ ಕೂಡ ಸುಳ್ಳು ಸಾಕ್ಷಿ ಹೇಳುವುದಕ್ಕೆ ಅವನು ಮುಂದಾಗಲಿಲ್ಲ. ಅಂತಹ ಸರಣೂ ಸತ್ಯಸಂಧನೂ ಆದಂತಹ ವ್ಯಕ್ತಿಯನ್ನು ಆರಿಸಿಕೊಂಡು ಅವತಾರ ಪುರುಷ ಜನ್ಮಿಸೋದಕ್ಕೆ ಶ್ರೀಮಾತೆ ಶಾರದಾದೇವಿಯವರು ತಮ್ಮ ಸೋದರರ ಕಾಂಡವನ್ನು ನೋಡಿ ಆ ಸೋದರರು ಕೂಡ ಇವ್ರನ್ನ ಪ್ರಾರ್ಥಿಸಿಕೊಳ್ತಾರೆ. ಅದನ್ನು ನೋಡಿ ಯಾವ ಪ್ರಾರ್ಥನೆ ಅಂತಂದ್ರೆ, ಅಕ್ಕ ಜನ್ಮಕ್ಕೂ ನೀನೇ ನಮ್ಮ ಅಸ್ತಿನಾಗಿ ಹುಟ್ಟಬೇಕು, ನೀನೇ ನನ್ನ ಪ್ರಾರ್ಥನೆ. ಯಾಕಂದ್ರೆ ಕಾಣ್ಕೆ ಬಿಡುತ್ತಲ್ಲ, ನಮ್ಮ ಪಾಲಿಗೇ ಇದೇನೆ ಮೈ ಮುರುಗನೇನೆ ಕಾಣ್ಕೆ ಬರುತ್ತಲ್ಲ, ಅದೆಲ್ಲ ಎತ್ಕೊಳ್ಬಹುದು ಆಗಿರ್ಬಹುದು ಅಂತ ಅಂತ ದೃಷ್ಟಿಯಿಂದ ಹೇಳಿದ್ದದು. ಶ್ರೀಮಾತಿಯವರಿಗೆ ಒಂದು ಗೊತ್ತಾಗದೇ ಇರುತ್ತೆ, ಹೇಳ್ತಾರೆ ಏನಪ್ಪ ನೀವು ಹೇಳ್ತಿರೋದು, ನಾನಿಲ್ಲಿ ಬಂದಿರೋದು ನಿಮ್ಮನ್ನ ಗಮನದಲ್ಲಿಟ್ಕೊಂಡು ತಿಳ್ಕೊಳ್ತೇನೋ, ಸುಮ್ಮನೆ ನೀವು ನಮ್ಮ ಬೆನ್ನಿಗೆ ಬಿಟ್ಟಿರಿ ಹೇಳ್ತೇನೆ. ನಾನು ಇಲ್ಲಿ ಜನ್ಮ ಎದ್ದಿದ್ದು ನನ್ನ ತಂದೆ ರಾಮಚಂದ್ರ ಚಟ್ಟೋಪಾಧ್ಯಾಯ, ರಾಮಚಂದ್ರ ಮುಖರ್ಜಿ, ಶ್ಯಾಮಚಂದ್ರಿ ದೇವಿ. ಎಷ್ಟು ಸರಳರು ಗೊತ್ತೇನು, ಎಷ್ಟು ಸತ್ಯವಂತರು ಗೊತ್ತೇನು. ಅದಕ್ಕೋಸ್ಕರ ನಾನು ಅವ್ರನ್ನ ಆರಿಸ್ಕೊಂಡು ನನ್ನ ತಂದೆ ಜಗನ್ನಾಥೆ ರಾಜರಾಜೇಶ್ವರಿಯವರು. ಅವಳು ಆರಿಸ್ಕೊಂಡಂತಹ ಮನೆ ಯಾವುದು, ಬೆಳಿಗ್ಗೆ ಇದ್ರೆ ಸಾಯಂಕಾಲಕ್ಕಿಲ್ಲ, ಸಾಯಂಕಾಲಕ್ಕಿದ್ರೆ ರಾತ್ರಿಗಿಲ್ಲ, ರಾತ್ರಿಗಿದ್ರೆ ಬೆಳಿಗ್ಗೆಗಿಲ್ಲ ಅಂತ ಹೇಳ್ತಕ್ಕಂತಹ ಒಂದು ಬಗೆಯ ಅಭಿನಾಮತೆ ದಾರಿದ್ರೆ ಆಗುತ್ತೆ ಇರ್ತಕ್ಕಂತಹವರ ಮನೆಯಲ್ಲಿ. ಸರಳತೆ ಯಾರು ಇದೆಯೋ ಅವನ್ನ ಈ ದೇಶದ ಜನ ತಿನ್ಸಾಕ್ಬಿಡ್ತಾರೆ, ಸಹಾಯ ಮಾಡಿಬಿಡ್ತಾರೆ, ನುಣ್ಣು ಮಾಡಿಬಿಡ್ತಾರೆ. ಆದರೆ ಪರಮಾತ್ಮ ಅವರನ್ನೇ ಆರಿಸ್ಕೊಡ್ತಾರೆ. ಬಳಿಕ ಹೇಳ್ತಾರೆ ನಿರಂಜನನಿಗೆ, ನೋಡು ನಿನ್ನ ಮುಖದ ಮೇಲೆ ಕಪ್ಪು ಮುಸ್ತಿಕೊಂಡಿರೋ ಹಾಗೆ ಕಾಣ್ತಾ ಇದೆ. ನೀನು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ, ಅದಕ್ಕಾಗಿ ಅಲ್ಲಿ ಲೆಕ್ಕಪತ್ರ ಇಡಬೇಕಾಗತ್ತೆ. ಅದು ಅಲ್ಲದೆ ಇನ್ನೂ ಅನೇಕ ವಿಧದ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಬೇಕಾಗತ್ತೆ. ಈ ಎಲ್ಲ ಕಾರಣದಿಂದ ಮನಸ್ಸು ಅಲ್ಲಿ ಯಾವಾಗಲೂ ಒಂದು ವಿಧವಾದ ಆಕಾಂಕ್ಷಾ ವ್ಯವಸ್ಥೆಯಲ್ಲಿ ಆಕಾಂಕ್ಷಾವಸ್ಥೆಯಲ್ಲಿರುತ್ತೆ. ಸಂಸಾರಿಗಳಾಗಿ ನೀನು ಕೂಡ ಚಾಕ್ರಿ ಮಾಡ್ತಾ ಇದೆಯಾ, ಚಾಕ್ರಿ. ಆದರೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ನಿಮಗೂ ಆ ಇತರ ಸುಸಾರಿಗಳಿಗೆ. ನೀನು ನಿನ್ನ ತಾಯಿಯ ಸಲುವಾಗಿ ಚಾಕ್ರಿ ಸ್ವೀಕಾರ ಮಾಡಿದ್ದೀಯ. ತಾಯಿ ಪೂಜಾರಳು, ಬ್ರಹ್ಮಮಯ ಸ್ವರೂಪ. ಆದರೆ ನೋಡು ನೀನೇನಾದ್ರೂ ಹೆಂಡತಿ ಮಕ್ಕಳಿಗಾಗಿ ಚಾಕ್ರಿ ಮಾಡ್ತಾ ಇದ್ದೆ ಆದ್ರೆ ನಾನು ನಿನ್ಗೆ ಹೇಳ್ಬಿಡ್ತಿದ್ದೆ, ಶೇಖೆ 10 ಸಲ ಶೇ 100 ಸಲ ಶೇ. ಯಾರ್ಯಾರು ಆಫೀಸ್ಗೆ ಹೋಗಿ ಚಾಕ್ರಿ ಮಾಡ್ತಾ ಇದ್ದೀರೋ ಅಂದ್ರೆ ಬಿಡಿ, ದಯವಿಟ್ಟು ಒಂದೇ ನಂಬಿಕೆ ಉದ್ಯೋಗ ಬಿಟ್ಕೊಂಡ್ಬಿಡಿ. ಈ ಮಾತಾಡ ಕೇಳ್ಕೊಂಡು ಇನ್ನಾದ್ರೂ ಕೇಳ್ತೇ ಮಾಡಿ. ಅದೇ ವಿಷಯ ಅಮಿಸ್ಟು ಯಾವ ಬಗೆಯ ಆಧ್ಯಾತ್ಮಿಕತೆಯನ್ನ ಎತ್ತಿ ಹಿಡಿತಾ ಇದ್ದಾರೆ. ತೋರಾಣಿಕೆಯ ಆಧ್ಯಾತ್ಮಿಕತೆ ಸಂಪಾದನೆಯ ಮಾರ್ಗವಾಗಿ ಸ್ವೀಕಾರ ಮಾಡಲ್ಪಟ್ಟಂತಹ ಆಧ್ಯಾತ್ಮಿಕತೆ ಕಮರ್ಷಿಯಲೈಸ್ಡ್ ಆಧ್ಯಾತ್ಮಿಕತೆ ಅಲ್ಲ, ನೂರಕ್ಕೆ ನೂರು ಪ್ರಾಮಾಣಿಕವಾದಂತಹ ಭಾವದಿಂದ ಭಗವಂತನೇ ಪ್ರತಿ ಅಜೋತ್ಕೃತ ಭಾವನೆಯಿಂದ ಯಾರ ಜೀವನವನ್ನು ನಡೆಸ್ತಾರೋ ಅಂತ ಅಶುದ್ಧವಾದ ಆಧ್ಯಾತ್ಮಿಕತೆಯನ್ನು ಎತ್ತಿ ಹಿಡಿತಾ ಇದ್ದಾರೆ. ಈ ಮಾತಿನ ಮೂಲಕ ನಿರಂಜನ ಅವನ ಹೆಸರೇ ಹೇಳುವಂತೆ ಅವನು ನಿರಂಜನ, ಯಾವುದೇ ಬಗೆಯ ಅಂಜನ ಅಂತಂದ್ರೆ ಕಪ್ಪು ಅವರಿಗೆ ಅಂಟಿಕೊಂಡಿಲ್ಲ. ಅಂತಹ ವ್ಯಕ್ತಿಯ ಮುಖದಲ್ಲೂ ಕೂಡ ಸ್ವಲ್ಪ ಮಾಲಿನ್ಯ ಕಾಣ್ತಾ ಇದ್ದಂತೆ. ಶ್ರೀರಾಮಕೃಷ್ಣ ಯಾತಕ್ಕೆ ಅಂತ ಹೇಳಿದ್ರೆ ಚಾಕ್ರಿ ಮಾಡ್ತಾ ಇದ್ದಾನೆ, ಲೆಕ್ಕಪತ್ರ ಬರೀತಾ ಇದ್ದಾನೆ. ಅಲ್ಲಿ ಆ ಸಾಹುಕಾರರ ಹೆಂಡತಿ ಜನತಾ ಏನೇನೋ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ, ಅದು ದುಷ್ಪರಿಣಾಮ ಹೆಚ್ಚು ವ್ಯಕ್ತಿ ಸುಖದಲ್ಲಿ ಬೇಯುತ್ತೆ, ಮುದ್ರೆ ಹೋಗ್ತಾ ಇದೆ, ಅವ್ರ ಮುಖ ಕಾಣ್ತಾ ಇದೆ. ಬೇಕಾದ್ರೆ ಕಾಂಗ್ರೆಸ್ ಹಾಕಿ ಹೋಗಿ ನೋಡ್ಕೊಂಡು ಬನ್ನಿ, ಅವ್ರ ಮುಖ ನೋಡ್ಬೇಕು. ಈ ರಾಜಕಾರಣಿಗಳು ಮುಖ್ಯವಾಗಿ ಕಾಂಗ್ರೆಸ್. ನಾನು ಯಾವ ಜನ್ಮದ ಪಾಪದ ಹಲವೋ ಏನೋ ಮುಚ್ಚಿಲ್ಲ, ಒಂದಷ್ಟೆಲ್ಲ ಹೋಗ್ಬೇಕು ಸರ್, ಹೋಗ್ಬೇಕಾಗಿ ಅದು ಒಬ್ಬೊಬ್ಬನು ನೋಡಿದೆ ನಾನು. ಅದು ಏನೇನು ಪಾಪಗಳನ್ನೆಲ್ಲ ಮಾಡಿರ್ಬೋದು, ಅದೆಲ್ಲ ಅವ್ರ ಮುಖದಲ್ಲಿ ಹ್ಯಾಕ್ ಕಾಣ್ತಾ ಇತ್ತು ಅಂತ ಒಂದೊಂದು ಮುಖದಲ್ಲಿ ಕೂಡ ಪ್ರೇತಗಳು. ಇದೆಲ್ಲ ಹೇಳಬಾರ್ದು. ಆದ್ರೆ ನಾನು ಯಾರು ಏನ್ ಮಾಡಿದ, ಏನಾದ್ರೂ ಮಾಡಿದಾನೆ ಏನ್ ಸಿಕ್ಕಿತು ಅಲ್ಲಿ. ಶ್ರೀರಾಮಕೃಷ್ಣರು ಯಾವ ಸರಳತೆಯನ್ನ ಅಪೇಕ್ಷೆ ಪಟ್ಟು ಆ ಸರಳತೆಯ ಫಲಿತಾಂಶವಾಗಿ ಮುಖದಲ್ಲಿ ದಿವ್ಯತೆಯ ಹೊರತಕ್ಕಂತಹದ್ದು ಮಿನುಗಬೇಕೋ ಅದನ್ನು ಹೇಗೆ ಸೂಚಿಸ್ತಾ ಇದ್ದಾರೆ. ನಾವು ಆ ದಿವ್ಯತೆ ಮಿನಿದೆ ಇರ್ತಕ್ಕಂತಹ ಆ ಜಾಗವನ್ನು ಕೂಡ ಸ್ವಲ್ಪ ನೋಡಿದ್ರೆ ವ್ಯತ್ಯಾಸ ಬೇಕಾಗುತ್ತೆ. ಒಬ್ಬ ಸತ್ಪುರುಷನಿಗೂ ಒಬ್ಬ ಖಳನಾಯಕನಿಗೂ ಎಷ್ಟು ವ್ಯತ್ಯಾಸ. ನಮ್ಮ ಆಧ್ಯಾತ್ಮಿಕತೆಯೆಲ್ಲ ನಮ್ಮ ಮುಖದಲ್ಲಿ ಕಂಡು ಬರುತ್ತೆ. ಒಬ್ಬ ಸಜ್ಜನ ಮುಖಕ್ಕೂ ಒಬ್ಬ ಸುಜ್ಜನ ಮುಖಕ್ಕೂ ಹೆಚ್ಚು ವ್ಯತ್ಯಾಸ ಇರುತ್ತೆ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್. ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ರು, ಪರಿಚಯ ಹೇಳ್ತಾರೆ ಮಣಿಮಲ್ಲಿಕ ಅವನಿಗೆ ನಿರಂಜನನ್ನ ತೋರಿಸಿ ಹೇಳ್ತಾರೆ, ನೋಡು ಈ ಹುಡುಗ ಬಹಳ ಸರಳ, ಆದ್ರೆ ಈಗ ಸ್ವಲ್ಪ ಕಾಲದಿಂದ ಒಂದಷ್ಟು ಸುಳ್ಳು ಹೇಳಿದ್ರು ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ಇದೆ ಆತನಲ್ಲಿ ಇರ್ತಕ್ಕಂಥ ದೋಷ ಅಂದು ಹೇಳ್ಬಿಟ್ಟು ಹೋದ ಬರ್ತೀನಿ ಅಂತ. ಅದು ಹೋದೇ ಇದೆ ಅಂತ ಆ ಮಣಿಮಲ್ಲಿಕನಿಗೆ ಹೇಳ್ಬಿಟ್ಟು ಈಗ ನಿರಂಜನಿಗೆ ಹೇಳ್ತಾ ಇದ್ದಾರೆ, ನೋಡಿಯ ಇದಕ್ಕಾಗಿಯೇ ರಾಕಾಲ ನೀನನ್ನು ಕೇಳಿದ್ದು, ನೀನು ಎಡದೇವರ ಸಂತಕಂತಹ ಸ್ಥಳಕ್ಕೆ ಬಂದೂ ಕೂಡ ನನ್ನನ್ನು ಯಾಕೆ ನೋಡೋದು ಬರಲಿಲ್ಲ ಅಂತ. ಅದು ನಿರಂಜನ ಹೇಳ್ತಾನೆ, ಆ ಊರಿಗೆ ಕೇವಲ ಎರಡು ದಿನಕ್ಕೆ ಮಾತ್ರ ಬಂದದ್ದು ಚಿಪ್ಪಲಿಂಗ. ಶ್ರೀರಾಮಕೃಷ್ಣ ನಿರಂಜನಿಗೆ ಮಾಸ್ಟರ್ನ್ನು ತೋರಿಸಿ ಹೇಳ್ತಾರೆ, ನೋಡು ಇಂತ ಹೆಡ್ ಮಾಸ್ಟರ್ ನಿನ್ನನ್ನು ನೋಡಿ ಬರೋ ಹಾಗೆ ನಾನು ಇದನ್ನು ಕಳಿಸ್ತೇನೆ ಮನೆಗೆ ಅಂತ ಹೇಳ್ತಾ ಮಾಸ್ಟರ್ ಹೇಳ್ತಾರೆ, ಅಂದು ನೀನು ಬಾಬುರಾಮನನ್ನ ನನ್ನ ಹತ್ರಕ್ಕೆ ಕಳಿಸಿದ್ಯೇನೋ. ಇದೆಲ್ಲ ಅವರ ವಿಶ್ವಾಸದ ವ್ಯವಹಾರವನ್ನು ತೋರಿಸುವಂತಹ ಮಾತುಕತೆಗಳು. ಆ ನಿರಂಜನನ್ನು ನೋಡ್ಕೊಂಡು ಬರುವ ಹಾಗೆ ಮಾತು ಮಾಷೆಯನ್ನು ಕಳಿಸಿದ್ರಂತೆ. ಈ ಶುದ್ಧ ಹೃದಯದ ಯುವಕರು ಯಾರಾಗಿದ್ದಾರೋ ಅವರೆಲ್ಲ ತಮ್ಮ ಸಂಪರ್ಕದಿಂದ ಬಿಟ್ಟು ಹೋಗಬಾರದು, ಬಿಟ್ಟು ಹೋದ್ರೆ ಅಲ್ಲಿ ಹಣ್ಣು ಬೆಳೆದಿರ್ತಾರೆ, ಕೆಸರಿ ಬಿದ್ದುಬಿಡ್ತಾರೆ, ಅವ್ರ ಮೇಲೆ ಇರಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಮಾಸ್ಟರ್ ಮಾಸ್ಟರ್ ಕಳಿಸೋದೇನು, ಇನ್ನೊಬ್ಬನ ಕಳಿಸೋದೇನು, ಮತ್ತೊಬ್ಬನ ಕಳಿಸೋದೇನು. ಆ ಕಳಿಸಿದಾಗ ಅರೇ ನನ್ನ ಬಗ್ಗೆ ಎಷ್ಟೊಂದು ಆಸಕ್ತಿ ಇವರಿಗೆ ಅಂತ ಓಡಿ ಬರ್ತಾರೆ ನೋಡಿ. ಈ ತರದ ವಿಶ್ರಾಂತ ವ್ಯವಹಾರವನ್ನು ಈ ಮಾತುಗಳ ಮೂಲಕ ನಾವು ಕಾಣಬಹುದು. ಬಳಿಕ ಮಾಸ್ಟರ್ ಮಾಸ್ಟಿಯ ಬರಿತಾ ಇದ್ದಾನೆ, ಪರಮಾಂಸರು ಪಕ್ಕದ ಕೊಠಡಿಗೆ ಹೋಗಿ ಕೆಲವು ಮಂದಿ ಭಕ್ತರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಮಾಸ್ಟರ್ ಮಾಸ್ಟಿಯನ್ನು ಹೇಳ್ತಿದ್ದಾರೆ, ಆಹಾ ಗೋಪಿಯರು ಎಂಥ ಅನುರಾಗ, ಸಮಾನ ವೃಕ್ಷ ನೋಡಿದೊಡನೆ ಒಮ್ಮೆಗೆ ಪ್ರೇಮೋನ್ಮಾದ, ರಾಧೆಯ ಗಿರಹಾಗ್ನಿ ಅಷ್ಟು ಉಜ್ವಲವಾದ, ಕಣ್ಣಿನಿಂದ ನೀರು ಸವಿಸಿದೊಡನೆಯೇ ಅದು ಬಿಂದು, ನೀರು ಸವಿಸುವುದೇ ಬೇಡ ಅದು ಆವಿಯಾಗಿ ಹೊರಟು ಹೋಗ್ತಿತ್ತ. ಕೆಲ ಕೆಲವು ಸಮಯ ಆಕೆಯ ಭಾವ ಎಷ್ಟು ಗಂಭೀರವಾದದ್ದು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ವಿಶಾಲವಾದ ಸರೋವರಕ್ಕೆ ಆನೆ ಹೇಳಿದ್ರೆ ಅದು ಜನರ ಗಮನಕ್ಕೆ ಬರೋದಿಲ್ಲ ಹೇಗೋ ಹಾಗೆ ಅಂತ. ಇಲ್ಲಿಗಿದ್ದಂತೆ ಈಗ ಪಕ್ಕದ ಕೊಡೆ ಬಗ್ಗೆ ಈ ಆಧ್ಯಾತ್ಮಿಕ ಪ್ರೇಮೋನ್ಮಾದ ಭಕ್ತಿಯ ಉನ್ಮಾದ ಅದನ್ನು ತಿಳಿಸ್ತಾ ಇದ್ದಾರೆ. ಆ ಗೋಪಿಕಾ ಸ್ತ್ರೀಯರ ಭಕ್ತಿಯನ್ನು ಕುರಿತಾಗಿ ಅದು ಭಾಗವತದಲ್ಲಿ ಬಹಳಷ್ಟು ಬಂದಿದೆ. ಅದು ಕುರಿತಾಗಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಆ ಗೋಪಿಯರದು ಎಂಥ ಅನುರಾಗ, ಸಮಾಲ ವೃಕ್ಷ ನೋಡಿದೊಡನೆ ಒಮ್ಮೆಗೆ ಪ್ರೇಮೋನ್ಮಾದ. ಸಮಾಲ ವೃಕ್ಷ ಅಂತ ಹೇಳಿದ್ರೆ ಅದರ ಬಣ್ಣ ಸ್ವಲ್ಪ ಕಪ್ಪು ಅಥವಾ ನೀಲಿ ಮಿಶ್ರಿತ. ಶ್ರೀಕೃಷ್ಣದ ಬಣ್ಣವೂ ಕೂಡ ಅದೇ. ಆ ಮರವನ್ನು ನೋಡಿದ ತಕ್ಷಣ ಶ್ರೀಕೃಷ್ಣನ ನೆನಪಾಗಿ ಪ್ರೇಮೋನ್ಮಾದ. ರಾಧೆಯ ಗದಿ ರಾಧಾ, ಶ್ರೀಕೃಷ್ಣನ ಅವಿಭಾಜ್ಯ ಅಂಗ ಶ್ರೀಕೃಷ್ಣ ಪುರುಷ, ರಾಧಾ ಪ್ರಕೃತಿ. ಅಭೂತಪೂರ್ವಾದಂತಹ ಒಂದು ವಿರಹ. ಭಕ್ತಿಯಲ್ಲಿ ಎರಡು ಬಹಳ ಮುಖ್ಯವಾದಂತಹ ಅಂಶ ಇದೆ. ಒಂದು ಮಿಲನ ಭಕ್ತಿ, ಇನ್ನೊಂದು ವಿರಹ ಭಕ್ತಿ ಅಂತ. ಹೆಚ್ಚಿನ ಭಕ್ತರು ಮಿಲನ ಭಕ್ತಿಯನ್ನು ಇಷ್ಟಪಡ್ತಾರೆ. ಭಕ್ತನ ಭಗವಂತನೊಂದಿಗೆ ಮಿಲನಗೊಳ್ಳಬೇಕು, ಮಿಲನಗೊಳ್ಳಬೇಕು ಅಂತ, ಭಗವಂತನೊಂದಿಗೆ ಮಿಲನಗೊಳ್ಳಬೇಕು ಅಂತ. ಆದರೆ ಉನ್ನತ ಮಟ್ಟದ ಭಕ್ತರಿದ್ದಾರಲ್ಲ, ಅವರು ವಿರಹ ಭಕ್ತಿಯನ್ನು ಬಹಳ ಇಷ್ಟಪಡ್ತಾರೆ. ಒಮ್ಮೆ ಕಾಣ್ತಿರ್ಬೇಕು, ಆಮೇಲೆ ಮಂದ ಮಾಯವಾಗಬೇಕು. ಅಯ್ಯೋ ಇರ್ಬೋದ ಅವನು, ಅವನ ದರ್ಶನ ಇನ್ಯಾವಾಗ ಅಂತ ಜಡಪಡಿಸ್ತಾ ಇರ್ಬೇಕು. ಆ ಜಡಪಡಿಕೆಯಲ್ಲಿ ಅತೀವವಾದಂತಹ ಆನಂದ ಇರುತ್ತೆ. ಅದು ವಿರಹ ಭಕ್ತಿಯ ಈ ರಾಧೆ ಆ ಬಗೆಯ ವಿರಹದ ಅಗ್ನಿಯಲ್ಲಿ ಬೇಕಾ ಇರ್ತಾಳೆ. ಅದೇ ಆನಂದವನ್ನು ಅನುಭವಿಸ್ತಾ ಇರ್ತಾಳೆ. ಕಣ್ಣಿನಿಂದ ನೀರು ಪ್ರೇಮಾಶ್ರು ಅವಳ ಆ ವಿರಹಾಗ್ನಿಯ ಸಂತಕ್ಕಿಂತ ಎಷ್ಟು ತೀವ್ರವಾಗಿರ್ತಿತ್ತು ಅಂತ ಹೇಳಿದ್ರೆ ಅವಳ ಕಣ್ಣಿನಿಂದ ಆ ಜನ ಪ್ರೇಮಾಶ್ರು ಶ್ರವಿಸಿದೊಡನೆ ಅದು ಹಿಂದೆ ಹೋಗ್ತಾ ಇರ್ತದೆ ಅಂತ ಕಾವು. ಕೆಲವು ಸಮಯ ಆಕೆಯ ಭಾವ ಎಷ್ಟು ಗಂಭೀರ ಮಾತು ಅಂತ ಅನ್ನೋದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ವಿಶಾಲವಾದ ಸರೋವರಕ್ಕೆ ಆನೆ ಇಲ್ಲದ್ರೆ ಹೇಗೆ ಅದು ಜನರ ಗಮನ ತೊಡಗಿರುವ ಹಾಗೆ. ಎಂತ ಉದಾಹರಣೆ ನೋಡಿ, ದೊಡ್ಡ ಸರೋವರ ಆನೆ ಒಂದು ಒಳಗಡೆ ಇದೆ, ಆದರೆ ಹೊರಗಡೆ ಅವರಿಗೆ ಸುದ್ದಿ ಆಗುತ್ತೆ. ಯಾಕೆ ಸರೋವರ ಅದರ ಎಲ್ಲ ಅಲ್ಲೋಲ ಕಲ್ಲೋಲವನ್ನ ಸಹಿಸಿಕೊಂಡಿರುತ್ತೆ. ಆದರೆ ಅದೇ ಆನೆ ಕೇಳ್ತಕ್ಕಂಥದ್ದು ಒಂದು ಚಿಕ್ಕ ಕೆರೆ ಕುಂಟೆಯೊಳಗೆ ಪ್ರವೇಶ ಮಾಡ್ತು ಅಂತ ಹೇಳಿದ್ರು. ಒಳಗಡೆ ಇರ್ತಕ್ಕಂಥ ನೀರೆಲ್ಲ ಹೊರಗಡೆ ಬಂದ ಹಾಗೆ ಸಾಮಾನ್ಯದ ನದಿಗಳಿಗೆ ಪರಮಾತ್ಮ ಭಾವ ಒಳಗಡೆ ಹೋಯಿತು ಅಂತ ಹೇಳಿದ್ರೆ ಕಣ್ಣೀರಿನ ಮೂಲಕ ಒಳಗಡೆ ಇರ್ತಕ್ಕಂಥ ಭಾವ ಎಲ್ಲ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಆದ್ರೆ ಯಾರ ಆಧ್ಯಾತ್ಮಿಕ ಭಾವ ಅಂತ ಇರ್ತಕ್ಕಂಥದ್ದು ತೀವ್ರವಾಗಿರುತ್ತೋ ಅದರೊಳಗೆ ಆ ಪರಮಾತ್ಮ ಭಾವ ಅಂತ ಇರ್ತಕ್ಕಂಥ ಅದು ಆನೆ ಪ್ರವೇಶವಾಗಿದ್ರು ಕೂಡ ಅವರು ಸುಮ್ಮನೆ ಇರ್ತಾರೆ. ನೋಡುವವರಿಗೆ ವೃತ್ತಿಯಾಗುವುದಿಲ್ಲ. ಇವರು ಯಾವ ಭಾವದಲ್ಲಿದ್ದಾರೆ, ಇವರ ಅವಸ್ಥೆ ಏನು ಎಂತದ್ದು ವೃತ್ತಿಯಾಗುವುದಿಲ್ಲ. ಕಾರಣ ಆ ಭಾವ ಸಾಗರ, ಅದು ಸಾಗರವಾಗಿರ್ತಿರುತ್ತೆ. ಅದರಿಂದ ಪರಮಾತ್ಮ ಒಳಗಡೆ ಪ್ರವೇಶ ಮಾಡಿದ್ರು ಕೂಡ ವೃತ್ತಿಯಾಗುವುದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಆಗ ಮಾತು ಮಾತ್ರ ಹೇಳ್ತಾನೆ, ಹೌದು ನಿಜ, ಗೌರಾಂಗನಿಗೂ ಹೀಗೆ ಆಗಿತ್ತು. ಅರಣ್ಯವನ್ನು ನೋಡಿ ಅದನ್ನು ಬೃಂದಾವನ ಅಂತ ಹೊಡ್ತಾ ಇದ್ದ. ಸಮುದ್ರವನ್ನು ನೋಡಿ ಅದು ಯಮುನೇ ಅಂತ ಆತ ತಪ್ಪು ಭಾವಿಸ್ಬಿಟ್ಟಿದ್ದ. ಆಗ ಶ್ರೀರಾಮಕೃಷ್ಣ ಆ ಪ್ರೇಮದ ಒಂದು ಬಿಂದು ಯಾರಿಗಾದರೂ ಉಂಟಾಗೋದಾದ್ರೆ ಅದು ಎಂಥ ದುರಾಗ, ಎಂಥ ದುರಾಗ ನೋಡಿದರೆ ರಾಜಿಗೆ ಕಣ್ಣೀರು ಆಗಿ ಹೋದ್ರೆ ಒಂದು ಗಂಟಲು ನೀರು ಆರೋಗ್ಯ ಏನು ಕೂತ್ಕೊಂಡ್ಬಿಟ್ಟ. ಆದ್ರೆ ಇದು ಗ್ರಹಾಗ್ನಿಯಿಂದ ಒಳಗೆ ಹೋಗ್ತಲ್ಲ, ಮಾತಾಡಿ ಮಾತಾಡಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಪ್ರೇಮದ ಒಂದು ಬಿಂದು ಯಾರಿಗಾದ್ರೂ ಉಂಟಾಗೋದಾಗ್ಲಿ ಅದು ಎಂಥ ಅಂತ, ಎಂಥ ಅಂತ ಏನು ಪ್ರೀತಿ ಅದು. ರಾಧೆಯದ್ದು ಕೇವಲ ನೂರಕ್ಕೆ ನೂರು ಭಾಗ ಅಲ್ಲ, ನೂರಕ್ಕೆ 125 ಭಾಗ ಅನುರಾಗ. ಇದಕ್ಕೆ ಪ್ರೇಮೋನ್ಮಾದ ಅಂತ ಹೆಸರು. ಮುಖ್ಯವಾಗಿ ಮಾಡಬೇಕಾದೇನು ಅಂತಂದ್ರೆ ಭಗವಂತನನ್ನು ಪ್ರೀತಿಸಬೇಕು, ಆತನ ಸಾಕ್ಷಾತ್ಕಾರಕ್ಕಾಗಿ ವ್ಯಾಕುಲ ಪಡಬೇಕು. ನೀನು ಯಾವ ಮಾರ್ಗವನ್ನಾದರೂ ಅನುಸರಿಸು, ಸಾಕಾರದಲ್ಲಾದರೂ ಶ್ರದ್ಧೆ ಇಡು, ನಿರಾಕಾರದಲ್ಲಾದರೂ ಶ್ರದ್ಧೆ ಇಡು. ಭಗವಂತ ಮನುಷ್ಯ ರೂಪನಲ್ಲಿ ಅವತರಿಸ್ತಾನೆ ಅನ್ನೋದರಲ್ಲಿ ನಿನಗೆ ಶ್ರದ್ಧೆಯಲ್ಲಿ ಬಿಡಲಿ. ಆತನಲ್ಲಿ ಅನುರಾಗ ಇದ್ರೆ ಅದೇ ಬೇಕಾಗುತ್ತೆ. ಆಗ ಆತ ತನ್ನ ನಿಜ ರೂಪ ಏನು ಅಂತ ಅನ್ನೋದನ್ನ ತಾನಾಗಿಯೇ ತೋರಿಸ್ಕೊಟ್ಬಿಡ್ತಾನೆ. ಹುಚ್ಚನಾಗಬೇಕಾಗಿದ್ರೆ ಪ್ರಾಪಂಚಿಕ ವಸ್ತುಗಳಿಗಾಗಿ ಯಾರು ಹುಚ್ಚನಾಗಬೇಕು? ಹುಚ್ಚನಾಗಬೇಕಾಗಿದ್ರೆ ಭಗವಂತನಿಗಾಗಿ ಹುಚ್ಚನಾಗು. ಪರಮಹಂಸರು ಈಗ ಹದಾರಕ್ಕೆ ಹಿಂತಿರುಗಿ ಬಂದಿದ್ದಾರೆ. ಅವರ ಆಸನದ ಹತ್ತಿರ ಒಂದು ಒರದು ದಿಂಬನ್ನ ಹಾಕಲಾಯಿತು. ಅವರು ಕುಳಿತುಕೊಳ್ಳುವಾಗ ಓಂ ತತ್ಸತ್ ಓಂ ತತ್ಸತ್ ಅಂತನ್ನ ಮಂತ್ರವನ್ನು ಉಚ್ಚರಿಸಿ ಆ ದಿಂಬಿಗೆ ಒರಗಿಕೊಂಡರು. ಅನೇಕ ಮಂದಿ ಪ್ರಾಪಂಚಿಕರು ಬಹುಶಃ ಅದನ್ನ ಆ ದಿಂಬನ್ನ ಉಪಯೋಗಿಸಿರಬೇಕು ಅಂತ ಕಾಣುತ್ತೆ. ಅದಕ್ಕೆ ಅದನ್ನ ಆ ರೀತಿಯಾಗಿ ಶುದ್ಧ ಮಾಡಿದ್ರು ಅಂತ ಕಾಣುತ್ತೆ. ಓಂ ತತ್ಸತ್ ಓಂ ತತ್ಸತ್ ಅಂತ ಹೇಳ್ತಾ ಅದನ್ನ ಶುದ್ಧ ಮಾಡಿಕೊಂಡ್ರು ಅಂತ ಕಾಣುತ್ತೆ. ಅಂತ ಮಾಸ ಮಾಸೆಯಾಗಿರ್ತಾನೆ. ಬಳಿಕ ಬರೀತಾನೆ ಭವನಾಥ ಮಾಸ ಮಾಸೆಯ ಮೊದಲಾದವರು ಅವರ ಹತ್ತಿರ ಈಗ ಕುಳಿತಿದ್ದಾರೆ. ಆಗಲೇ ಬಹಳ ಹೊತ್ತಾಗಿಬಿಟ್ಟಿದೆ. ಊಟಕ್ಕೆ ಎಲೆಯನ್ನು ಹಾಕುವ ಸೂಚನೆಯೇ ಕಂಡು ಹೋಗ್ತಾ ಇಲ್ಲ. ಶ್ರೀರಾಮಕೃಷ್ಣರು ಮತ್ತೆ ಹಾಗೆ ಇನ್ನು ತಡೆಯಲಾರದೆ ಕೇಳ್ತಾ ಇದ್ದಾರೆ, ಏನ್ ಸಮಾಚಾರ? ಇನ್ನು ಊಟದ ಪ್ರಸ್ತಾಪವೇ ಇಲ್ಲವಲ್ಲ ನರೇಂದ್ರ ಇಲ್ಲಿ. ಆಗ ಒಬ್ಬ ಭಕ್ತ ನಿಂತಾಗಂತ ಹೇಳ್ತಾನೆ, ಮಹಾಶಿವರೇ, ರಾಮ್ಬಾಬು ಮ್ಯಾನೇಜರು ಆತ ಎಲ್ಲೂ ನೋಡಿಕೊಳ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಸುರೇಂದ್ರ ನೆನಪು ಮಾಡ್ಕೊಳ್ತಾ ಇದ್ದಾರೆ, ಸುರೇಂದ್ರ ಇಲ್ಲಿ ಅಂತ ಕೇಳಿದ್ದೆ. ಹೇಳ್ತಾರೆ, ಆಹಾ, ಈಗ ಆತನಿಗೆ ಎಂತಹ ಒಳ್ಳೆ ಸ್ವಭಾವ ಬಂದಿದೆ. ಆತ ಹುಚ್ಚು ಮರೆಯದೆ ಆಗಿಬಿಡ್ತಕ್ಕಂಥವನು. ಇದ್ದದನ್ನ ಇದ್ದ ಹಾಗೆ ಹೇಳೋದಕ್ಕೆ ಸ್ವಲ್ಪವೂ ಹೇಳತಕ್ಕಂಥವನಲ್ಲ. ಮತ್ತೆ ನೋಡಿ, ಆತನದು ಮುಕ್ತ ಹಸ್ತ ಸಹಾಯಕ್ಕಾಗಿ ಆತನನ್ನ ಯಾರೇ ಸಮೀಪಿಸಲಿ ಅವರು ಎಂದಿಗೂ ಬರಿಕೈಯಲ್ಲಿ ಹಿಂದಿರುವಂತೆಯೇ ಇಲ್ಲ ಅಂತ ಹೇಳ್ತಾ ಮಾಸ್ಟರ್ ಮಾಸ್ಟರ್ ಹೇಳ್ತಾರೆ, ನೀನು ಭಗವಂತನ ನೋಡಿದ ಹೋಗಿದ್ದೀರ, ಅವರು ನೀನು ಹ್ಯಾಕಂದ್ರು ಹೇಳೋಣ. ಇಲ್ಲಿ ಶ್ರೀರಾಮಕೃಷ್ಣರು ಆ ಸುರೇಂದ್ರನ ಗುಣಗಾನ ಮಾಡಿದ್ದು ನೀನು ಮಾಡ್ಕೋಬೇಕು. ಮೊದಲನೇದಾಗಿ ಅವನಲ್ಲಿ ಒಳ್ಳೆ ಸ್ವಭಾವ ಬಂದ್ಬಿಟ್ಟಿದ್ದೇನೆ. ಅದೇನದು ಒಳ್ಳೆ ಸ್ವಭಾವ? ಅವನು ಇದ್ದದ್ದು ನಿಂತೇ ಇದ್ದಾಗೆ ಹೇಳ್ತಾನೆ. ಇದ್ದದ್ದನ್ನು ಇದ್ದಾಗೆ ಹೇಳಿದ್ರೆ ಅದು ಒಳ್ಳೆ ಸ್ವಭಾವ. ಇದ್ದದ್ದನ್ನು ಇದ್ದಾಗ ಹೇಳಿದ್ರೆ ಎತ್ತು ಬಿದ್ದು ಎಡಗಿ ಬಂದು ಬದ್ದ ಸಿದ್ದಪ್ಪ ಅಂತ ಖಂಡದಲ್ಲಿ ಖಂಡ ಹೇಳಿದ್ರೆ ಖಂಡದಂತ ಕೋಪ ಬರ್ತದೆ. ಅದರಿಂದ ಹೇಳಬಾರದು ಅಂತ ನಮ್ಮ ಲೌಕಿಕ ಬೋಧನೆ. ಆದ್ರೆ ಪಾರಮಾರ್ಥಿಕ ಬೋಧನೆ ಅಂತ ಹೇಳಿದ್ರೆ ಇದ್ದಾಗ ಹೇಳಬೇಕು. ಸುಮ್ಮನೆ ತಿಳ್ಕೊಂಡ್ಬಿಟ್ಟರೆ ಇದ್ದಿದ್ದಾಗಿ ಹೇಳ್ಬಿಟ್ಟು ಏನಾದರೂ ತೊಂದರೆ ಕೊಟ್ಕೋಬೇಡಿ. ಆ ಗುಣ ನಮ್ಮಲ್ಲಿ ಸಾಧನೆಯಿಂದ ಬರಬೇಕು, ಸಾಧನೆಯಿಂದ ಬರಬೇಕು. ನಿಜವಾದ ಹೀನತೆಯಿಂದ ಸಾಧನೆ ಮಾಡಿದಾಗ ಒಂದು ಪ್ರಾಮಾಣಿಕ ಭಾವದಿಂದ ಇದ್ದಂತೆ ಹೇಳುವಂತೆ ಒಂದು ಗುಣ ದೊರೆತೆ. ಸುಮ್ಮನೆ ಓ ಇದ್ದಂತೆ ಹೇಳ್ಬಿಟ್ರೆ ರಾಮಕೃಷ್ಣ ಸಂತೋಷವಾಗಿದೆ ಅಂತ ನೇರವಾಗಿದೆ. ಸುಮ್ಮನೆ ಯಾವ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ತೇನೆ ಬೆಟ್ಟಾಗಿ ಇದ್ದಿದ್ದಾಗಿ ಹೇಳ್ಬಿಟ್ರೆ ಕಪಾಲಕ್ಕೆ ಕಪಾಲ ಮೋಕ್ಷ ಆಗಿತ್ತು. ಬಹಳ ಕಷ್ಟ, ಲೋಕದ ಜೀವನ ಸುಲಭ ಇಲ್ಲ. ಆದರೆ ಆ ಆತ್ಮಶ್ರದ್ಧೆಯನ್ನು ಬೆಳೆಸ್ಕೊಂಡ ಮೇಲೆ ಈ ಗುಣ ಅನ್ನಷ್ಟಕ್ಕೆ ಬರುತ್ತೆ. ಅದನ್ನೇ ಶ್ರೀರಾಮನು ಕೇಳಿದ್ರು. ಆದ್ರೆ ಈಗ ಎಂತ ಒಳ್ಳೆಯ ಸ್ವಭಾವ ಬಂದ್ಬಿಟ್ಟಿದೆ ಅಂತ. ಬಳಿಕ ಇನ್ನೊಂದು ಮಾತು ಹೇಳಿದ್ರು, ಆತನದು ಮುಕ್ತ ಹಸ್ತವಾಗಿಬಿಟ್ಟಿದೆ ಅಂತ. ಮುಕ್ತ ಹಸ್ತ ಅಂತಂದ್ರೆ ತೆರೆದ ಹಸ್ತ. ಮುಕ್ತಿಯಲ್ಲಿ ಇಟ್ಕೊಳ್ತಕ್ಕಂತ ಬುದ್ಧಿ ಅಲ್ಲ, ಯಾರು ಬೇಕು ಅಂತ ಕೇಳಿಕೊಂಡು ಬರ್ತಾರೋ ಅವರಿಗೆ ಎಷ್ಟಿಂತ ಸಹಾಯ ಮಾಡಲೇನೆ ಹಿಂತಿರುಗಿಸ್ತಕ್ಕಂತ ವ್ಯಕ್ತಿ ಅಲ್ಲ ಅಂತ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಎರಡ ಹೃದಯದಿಂದ ಮುಕ್ತ ಸಮಯದಲ್ಲಿ ಮುಕ್ತ ತತ್ವದಿಂದ ಯಾರು ದಾನ ಮಾಡ್ತಾರೋ ಅವರು ಪರಮಾತ್ಮನಿಗೆ ಎಷ್ಟು ಪ್ರಿಯರಾಗ್ತಾರೆ ಅಂತ ಸೂಚನೆ ಸಿಗುತ್ತೆ ನಮಗೆ. ಶ್ರೀರಾಮಕೃಷ್ಣರು ಸಂತೋಷ ಪಡ್ತಾರೆ ಅಂತ ಅನ್ನೋದು ಇಲ್ಲಿ ಕಂಡು ಬರುತ್ತೆ. ಬಳಿಕ ಹೇಳ್ತಾರೆ, ಭಗವಾನ್ ದಾಸರನ್ನ ನೋಡಕ್ ಹೋಗಿದ್ಯಲ್ಲ ಅಂತ ಮಾತು ಮಾತು ಹೇಳ್ತಿದ್ದಾರೆ. ಭಗವಾನ್ ದಾಸರ್ ನೋಡಕ್ ಹೋಗಿದ್ಯಲ್ಲ, ಅವ್ರು ನಿನಗೆ ಯಾಕಂತ ಹೇಳೋಣ ಅಂತ. ಭಗವಾನ್ ದಾಸರು ಅಂತ ಹೇಳಿದ್ರೆ ಅದೇ ವೈಷ್ಣವ ಸತ್ತ ಅವ್ರು ಗೊತ್ತಾಗಿ ಅವ್ರನ್ನ ನೋಡಕ್ ಹೋಗಿದ್ರು ಶ್ರೀರಾಮ. ಮಾಸ್ಟರ್ ಮಾಸ್ಟರ್ ಹೇಳ್ತಾನೆ, ಈಗ ಅವರು ಆಳವಾಗಿ ಮುದುಕಿದ್ದಾರೆ. ಅವ್ರ ಊರಿಗೆ ಹೋಗಿದ್ದೆ, ಅಲ್ಲಿ ರಾತ್ರಿ ವೇಳೆಯಲ್ಲಿ ಅವ್ರನ್ನ ನೋಡಿದ್ರು. ಒಂದು ಹಾಸ್ಯ ಮೇಲೆ ಮಾಡ್ಕೊಂಡಿದ್ರು. ಒಬ್ಬ ಪ್ರಸಾದವನ್ನು ತಂದು ಅವರಿಗೆ ತಿನ್ನಿಸ್ತಾ ಇದ್ದ. ಪ್ರತ್ಯ ಕೂಗಿ ಮಾತನಾಡಿದ್ರೆ ಮಾತ್ರ ಅವರಿಗೆ ಸ್ವಲ್ಪ ಕೇಳಿಸುತ್ತೆ. ನಾನು ನಿಮ್ಮ ವಿಷಯವಾಗಿ ಅವರಿಗೆ ಹೇಳಿದೆ. ಆಗ ಅವ್ರು ಹೇಳಿದ್ರು, ನಿಮ್ಗಿನ್ನೇನು ಚಿಂತೆ? ಶ್ರೀರಾಮಕೃಷ್ಣ ಅವರ ಸಹಾಂತ ಮಾಡಿದ ನಿಮ್ಗಿನ್ನೇನು ಚಿಂತೆ ಅಂತ ಅವ್ರು ಹೇಳಿದ್ರು. ಶ್ರೀರಾಮಕೃಷ್ಣಿಗೆ ಬಹಳ ಸಂತೋಷವಾಗಿ ಈಗ ಭವನಾಥ ಅಂತ ಭಕ್ತ ಮಾಸ ಮಾಸಿನ ಹೇಳ್ತಾನೆ, ನೀವು ಅನೇಕ ಜನರಿಂದ ದಕ್ಷಿಣೇಶ್ವರಕ್ಕೆ ಬರಲೇ ಇಲ್ಲ, ಪರಮಾಂಶರು ನಿಮ್ಮ ವಿಷಯವಾಗಿ ವಿಚಾರಿಸಿದ್ರು, ಕೇಳಿದ್ರು, ಮಾಸ್ತಿ ತರ ರುಚಿಯಾಗಿಬಿಟ್ಟಿದೆ ಹೇಗೆ, ಬೇಜಾರಾಗಿಬಿಟ್ಟಿದೆ ಹೇಗೆ ಅಂತ ಹೇಳಿದ್ರು. ಹೇಗಂತ ಹೇಳಿ ಭವನಾಥ ನಗೋದಕ್ಷ ಮಾಡಿದ ಅಂತೆ. ಶ್ರೀರಾಮಕೃಷ್ಣ ಏನ್ ಹೇಳಿದ್ರಂತೆ, ಏನಪ್ಪ ಮಾಸ ಮಾಸ ಯಾತಕ್ಕೆ ಬರ್ತಾ ಇಲ್ಲ, ಈ ತರ ಏನಾದ್ರು ಅವ್ರಿಗೆ ಬೇಜಾರಾಗಿಬಿಟ್ಟಿದೆ ಹೇಗೆ ಅಂತ ಹೇಳಿದ್ರು. ಆ ಹೇಳಿ ನಗೋದಕ್ಷ ಮಾಡಿದ್ರು. ಪರಮಾಂಸರು ಅವರಿಬ್ಬರ ಮಾತುಕತೆಗಳನ್ನು ಕೇಳ್ತಾ ಇದ್ದಾರೆ. ಮಾಸ್ಟರ್ನ ಪ್ರೀತಿಯಿಂದ ದೃಷ್ಟಿಸಿ ಕಾದನನ್ನು ಕೇಳ್ತಾ ಇದ್ದಾರೆ. ಹೌದು ನಿಜ, ನೀನು ಬಹಳ ದಿನಗಳಿಂದ ಎಲ್ಲಿ ಹೇಗೆ ಇದ್ದಲ್ಲ ಯಾಕೆ? ಆಗ ಮಾಸ್ಟರ್ ಏನೋ ಕುಂಟು ನೆನಪುವನ್ನ ಕೊಡ್ತಾ ಇದ್ದಾನೆ ಅಂತ ಮಾಸ್ಟರ್ ಮಾಸ್ಟರ್ ಬರ್ಕೊಡ್ತಾ ಇದ್ದಾನೆ. ಈಗ ಮಹಿಮ ಕನ್ನಡವಲ್ಲ, ಆತ ಕಾಶೀಪುರ ನಿವಾಸಿ. ಕಾಶೀಪುರ ಅಂದ್ರೆ ಶ್ರೀರಾಮಕೃಷ್ಣ ಶರೀರ ತ್ಯಾಗ ಮಾಡಿದಂತಹ ಜಾಗ, ಈಗ ಬಹಳ ಪ್ರಖ್ಯಾತವಾದಂತಹ ಜಾಗ, ದಕ್ಷಿಣೇಶ್ವರ ಕಥೆ ಸಂಗೀತರ ಇರ್ತಕ್ಕಂತಹ ಜಾಗ ಅಲ್ಲಿ ನಾವು ಈ ಮಹಿಮ ಚರಣ. ಪರಮಾಂಸರಲ್ಲಿ ಆತನಿಗೆ ವಿಶೇಷವಾದ ಶ್ರದ್ಧಾ ಭಕ್ತಿ, ಸರ್ವದಾ ದಕ್ಷಿಣೇಶ್ವರ ಹೋಗ್ತೇ ಇರ್ತಾನೆ. ಬ್ರಾಹ್ಮಣ ಪಿತ್ರಾರ್ಜಿತ ಆಸ್ತಿ ಇದೆ, ಸ್ವತಂತ್ರ ಜೀವನ ನಡೆಸ್ತಿದ್ದಾನೆ, ಯಾರ ಕೈ ಕೆಳಗು ಕೆಲಸ ಮಾಡ್ತಿಲ್ಲ, ಸ್ವಲ್ಪ ಪಾಂಡಿತ್ಯವೂ ಇದೆ, ಇಂಗ್ಲಿಷ್ ಮತ್ತು ಸಂಸ್ಕೃತ ಗ್ರಂಥಗಳನ್ನ ಅನೇಕ ಓದಿದ್ದಾನೆ, ಯಾವಾಗಲೂ ವೇದಾಂತ ವಿಚಾರ ಮತ್ತು ಭಗವಚಿಂತನೆ ಮಾಡ್ತಿರ್ತಾನೆ ಅಂತ ಇವರ ಕೊಡ್ತಾ ಇದ್ದಾನೆ ಮಾಸ್ತರ್ ಮಾಸ್ಟರ್. ಶ್ರೀರಾಮಸ್ತು ಮಹಿಮೆ ತಂದಿಗೆ ಹೇಳ್ತಾ ಇದ್ದಾರೆ, ಏನಪ್ಪ ಇದು ನಿಮಗೆ ಒಂದು ಜನತೆ ಬಂದು ನಿಂತ್ಬಿಟ್ಟಿದೆಯಲ್ಲ ಅಂತ. ಮಹಿಮ ಚರಣನನ್ನ ಜನಜು ಅಂತ ಕರೀತಾ ಇದ್ದಾರೆ. ಇವತ್ತು ತಾನೇ ನನಗೆ ಅನಿಸ್ತಾ ಇತ್ತು, ಆ ಪೊನ್ನಂಪೇಟೆಗೆ ನಾನು ಹೋಗ್ತಾ ಇದ್ದೀನಲ್ಲ, ಆ ಸಣ್ಣ ಕೊಳ್ಳಕ್ಕೆ ಸಣ್ಣ ಕೆರೆ ಕುಂಟೆಗೆ ಸರೋ ದೊಡ್ಡ ಸಮುದ್ರದಲ್ಲಿರ್ತಕ್ಕಂಥ ಒಂದು ಜನಜು ಹೋಗಿ ನಾನು ಸೇರ್ಕೊಳ್ಬೇಕಾಗಿದೆ, ಅಲ್ಲಿ ಹೇಗೆ ಈಜಲು ಈಜಿನ ಸಾಧ್ಯಲ್ಲ ಹೋಗಿ ಕೂತ್ಕೊಂಡ್ಬಿಡ್ತದೆ ಅಂತ ಅಲ್ಲಿ ಹೋಗ್ಬೇಕು ಈ ಜನಜು ಅಂತ ಯೋಚನೆ ಆಗ್ತಾ ಇತ್ತು. ಇಲ್ಲಿ ಸೀತಾಂಶರು ಆ ಮೈಮಿಟ್ಟನ್ನು ಹೇಳ್ತಾ ಇದ್ದಾರೆ, ಏನಪ್ಪ ಇದು, ಇದು ಒಂದು ದೊಡ್ಡ ಜನಜು ಬಂದು ನಿಂತ್ಬಿಟ್ಟಿದೆಯಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣರು, ಇಂತಹ ಸರಳಿಗೆ ಚಿಕ್ಕ ಪುಟ್ಟ ದೋಣಿ ಮಾತ್ರ ಬರಬಲ್ಲವು. ಆದ್ರೆ ಒಂದು ವಿಷಯ, ಇದು ಮಳೆಗಾಲ ಅಲ್ವಾ, ಮಳೆಗಾಲ ಅನ್ನೋದು ಈಗ ತುಂಬ ಎಂತೆ ಆದ ಜನರು ಕೂಡ ಬಂದ್ಬಿಡ್ಬೋದು. ದಕ್ಷಿಣೇಶ್ವರದಲ್ಲಿ ಮಳೆಗಾಲ ಅಂತ ಹೇಳಿದ್ರೆ ಏನರ್ಥ, ಶ್ರೀರಾಮಕೃಷ್ಣರ ಭಾಗವನ್ಮಾರ ಅಂತ ಹೇಳ್ತಕ್ಕಂತಹ ಜಲ ತಾನೇ ತಾನಾಗಿದೆ ಎಲ್ಲೆಲ್ಲೂ, ಆದ್ರಿಂದ ಮಹಿಮಚರಣಂತಹ ದೊಡ್ಡ ದೊಡ್ಡ ಸಾಧಕರು ಕೂಡ ಬರಬಹುದು ಅಂತ ಅರ್ಥ. ಪರಮಾಂಶರು ಈಗ ಮಹಿಮಚರಣೆ ಮಾತುಕತೆ ಆಗ್ತಿದ್ದಾರೆ, ಆತನನ್ನು ಕೇಳ್ತಾ ಇದ್ದಾರೆ, ಒಳ್ಳೆಯದು ಜನರಿಗೆ ಅನ್ನದಾನ ಮಾಡಿದೆ. ಒಂದು ರೀತಿಯಲ್ಲಿ ಭಗವಂತನ ಸೇವೆಯನ್ನೇ ಮಾಡಿದಂತಾಗುತ್ತೆ ಅಲ್ವೇ? ಎಲ್ಲ ಜೀವಿಯೂ ಆತ ಅಗ್ನಿ ರೂಪದಿಂದ ಇದ್ದಾನೆ. ಜನರಿಗೆ ಅನ್ನ ಹಾಕುವುದು ಅಂದ್ರೆ ಅಂತರ್ಯಾಮಿಯಾಗಿರುವ ಆತನಿಗೆ ಅರ್ಪಿಸಿದ ಹಾಗೆ. ಆದ್ರೆ ಹಾಗೆ ಅಂತ ದುಷ್ಟರಿಗೆ ಮಾತ್ರ ಅನ್ನದಾನ ಮಾಡಿಕೊಡುದು ಅಂದ್ರೆ ಈ ವ್ಯಭಿಚಾರ ಮಾಡ್ತಾರಲ್ಲ ಮತ್ತು ಮಹಾಪಾತ್ರಗಳನ್ನು ಮಾಡ್ತಾರಲ್ಲ ಅಂಥವರಿಗೆ, ಅವರು ಎಲ್ಲಿ ಕುಳಿತುಕೊಂಡಿರ್ತಾರೋ ಆ ಜಾಗ ಏನು ಮೊಳ ಆಳದವರೆಗೆ ಅಪವಿತ್ರವಾಗಿರುತ್ತೆ. ಒಮ್ಮೆ ಹೃದಯರಾಮ ತನ್ನ ಊರಿನಲ್ಲಿ ಕೆಲವರಿಗೆ ಅನ್ನ ಹಾಕಿದ. ಅವರ ಅನೇಕರು ಬಹಳ ಕೆಟ್ಟವರು. ನಾನು ಹೃದಯರಾಮಿಗೆ ಹೇಳಿದೆ, ಇನ್ ಗೆಳೆಯ ಇಂಥವರಿಗೆಲ್ಲ ನೀನು ಅನ್ನ ಹಾಕಿದೆಯೋ? ಈಗ ನೋಡು, ನಾನು ನಿನ್ನ ಮನೆಯಿಂದ ಬರ್ತಾಯಿದ್ದೆ. ಮಹಿಮೆ ಚಂದಿಗೆ ನಾನು ಕೇಳಿದ್ದೇನೆ, ನೀನು ಹಿಂದೆ ಬಹಳವಾಗಿ ಅನ್ನ ಮಾಡ್ತಾ ಇದ್ದೆ ಅಂತ. ಈಗ ಸಂಸಾರದ ವಿಚಾರ ದೋಷ ಹೆಚ್ಚಾಗಿಬಿಟ್ಟು ಅಂತ ಆಗುತ್ತೆ ಅಲ್ಲೇ, ಅಂದ್ರೆ ಅನ್ನದಾನ ಮಾಡಿ ಕಡಿಮೆ ಮಾಡಿದ್ದಾನೆ ಅಂತ ಅರ್ಥ. ಅನ್ನದಾನದ ಬಗ್ಗೆ ಶ್ರೀರಾಮಕೃಷ್ಣರು ಬಹಳ ಒಲವನ್ನ ತೋರಿದ್ದಾರೆ ಅಂತಾರೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳದ ನೆನಪಾಗುತ್ತೆ. ಅನ್ನದಾನ ಮಾಡಿದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕೂ ಒಂದು ಆದರ್ಶ ಬೇಕಿದ್ರೆ, ಇವತ್ತು ಜಗತ್ತಿಗೆ ಜಗತ್ತಿಗೆ ಆ ಆದರ್ಶವನ್ನು ಕಂಡುಕೊಳ್ಬೇಕಿದ್ರೆ ಧರ್ಮಸ್ಥಳದ ಹೋಗ್ಬೇಕು. ದೇವರ ಮಠದಲ್ಲೂ ಕೂಡ ಅನ್ನದಾನ ಯಾವ ರೀತಿಯಲ್ಲಿ ಆಗಬೇಕು ಅಂತ ಬಗ್ಗೆ ಸ್ವಾಮಿ ವಿವೇಕಾನಂದರು ಒಂದು ಕಲ್ಪನೆಯನ್ನ ತಮ್ಮ ಸೋದರ ಸನ್ಯಾಸಿಗಳು ಹೇಳಿದ್ರು. ಅನ್ನ ಎಷ್ಟು ಮಾಡಬೇಕು ಅಂದ್ರೆ ಆಗಿನ ಕಾಲದಲ್ಲಿ ಇತರ ಕುಕ್ಕರು ತರಿಸಬೇಕಾಗಲಿಲ್ಲ, ಹಿಂದಿ ಹೋಗಬೇಕಾಗುವ ವ್ಯವಸ್ಥೆ ಇರಲಿಲ್ಲ, ಅನ್ನ ಬಸಿಬೇಕಾಗಿತ್ತಲ್ಲ. ಆ ಅನ್ನ ಬಸ್ತಂತಹ ಗಂಜಿ ಬಸ್ತಾಗತ್ತ ಗಂಜಿ ಇದೆಯಲ್ಲ, ಅದು ಹರಿದು ಹರಿದು ಹರಿದು ಒಳ್ಳೆ ಪಕ್ಕದಲ್ಲಿ ಗಂಗಾ ನದಿ ಹರಿಯುತ್ತೆ. ಆ ಗಂಗಾ ನದಿಗೆ ಹೋಗಿ ಸೇರಿ ಗಂಗಾ ನದಿಗೆ ನೀರಿಗೆ ನೀರೇ ಬೇಕಾಗಬೇಕು ಅಂತೆ. ಅಷ್ಟರ ಬಿಟ್ಟು ಅನ್ನ ಬೇಯಿಸಬೇಕು, ಆ ರೀತಿಯಲ್ಲಿ ಅನ್ನದಾನ ನಡೀಬೇಕು ಅಂತ ಒಂದು ಕಲ್ಪನೆಯನ್ನ ಸ್ವಾಮಿ ವಿವೇಕಾನಂದರು ಅದನ್ನು ಮುಂದಿಡ್ತಾರೆ. ಈ ಶ್ರೀರಾಮಕೃಷ್ಣರು ಅದನ್ನು ಇಷ್ಟಪಟ್ಟಿದ್ದಾರೆ, ಅದನ್ನು ಮಹಿಮೆಚಂದ್ರನ ಹತ್ರ ಈ ರೀತಿ ಹೇಳ್ತಾ ಇದ್ದಾರೆ. ಈಗ ಮಾಸ ಮಾಸಿಯ ಬರೀತಾ ಇದ್ದಾನೆ. ಪರಮಾಂಸರು ಮತ್ತು ಭಕ್ತರು ಆನಂದದಿಂದ ಊಟ ಮಾಡಿ ಮುಂದುವರೆದು ಸಂಸಾರದ ವೆಚ್ಚ ಹೆಚ್ಚಾಗಿಬಿಟ್ಟಿದೆ ಅಂತ ಕಾಣ್ತಾ ಹೆಚ್ಚಾಗಿಬಿಟ್ಟಿದೆ. ಕಾಲದ ಮಹಾಮಚರಣ ಇದೆ, ಅನ್ನಜನ ಮಾಡ್ತಕ್ಕಂಥದ್ದು ಕಡೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದ್ದಲ್ಲ, ಹೇಳಿದ್ದಲ್ಲ ಶ್ರೀರಾಮಕೃಷ್ಣರು. ಅಂದ್ರೆ ಆ ಖರ್ಚು ವೆಚ್ಚ ಹೆಚ್ಚಾದ್ರೆ ಅದಕ್ಕೆ ತಕ್ಕಂತೆ ಸಂಪಾದನೆಯನ್ನು ಮಾಡಿಕೊಳ್ಬೇಕು, ಹಣವನ್ನು ಬರಮಾಡಿಕೊಳ್ಬೇಕು, ಅನ್ನದಾನವನ್ನ ನಿಲ್ಲಿಸಬಾರದು, ಹಾಗೆಯೇ ಮುಂದಿಸ್ಕೊಂಡು ಹೋಗ್ಬೇಕು. ಅದು ಅಲ್ಲಿನ ಮುಖ್ಯಸ್ಥ ಅಂತ ಯಾವಾಗಿದ್ದಾನೋ ಅವನ ಉಸ್ತುವಾರಿ ಅವನ ಸಾಮರ್ಥ್ಯ ಅದನ್ನ ಅವಲಂಬಿಸಿಕೊಂಡಿರುತ್ತೆ. ಒಂದು ಸ್ವಾರ್ಥ ಇತ್ತು ಕಡೆಗೆ ನೆಲ್ಲನೆ ಆ ಅನ್ನದಾನದಂತಹ ಪವಿತ್ರ ಕಾರ್ಯ ತನ್ನ ಹೀಗುತ್ತಿಯನ್ನು ಕಳೆದುಕೊಳ್ಳುತ್ತೆ. ಮಾಸ ಮಾಸಿಯವರಿದ್ದಾನೆ, ಈಗ ಎಲೆ ಹಾಕ್ತಾ ಇದ್ದಾರೆ. ದಕ್ಷಿಣ ವರಾಂಡದಲ್ಲಿ ಪರಮಾಂಸರು ಮಹಿಮಚಂದನಿಗೆ ಕರೀತಾ ಇದ್ದಾರೆ, ನೀನು ಹೊರಕ್ಕೋಗಿ ನೋಡು ಅವರು ಏನ್ ಮಾಡ್ತಿದ್ದಾರೆ ಅಂತ. ಸಾಧ್ಯವಾದ್ರೆ ಒಂದ್ ಸ್ವಲ್ಪ ಹೊತ್ತ ಸ್ವಲ್ಪ ಹೊತ್ತು ನೀನು ಬಿಡಿಸು. ಆದ್ರೆ ಅದನ್ನು ನಾನು ಹೇಳೋದು ಸರಿ ಅಲ್ಲ, ಯಾಕಂತಂದ್ರೆ ಈ ಸೂರ್ಯನ ಮನೆ, ನಾನು ಒಬ್ಬ ಅತಿಥಿ, ನಾನು ಹೊರಗಿನಿಂದ ಆಹ್ವಾನಿತ, ನಾನು ಹೋಗ್ಬಿಟ್ಟಿದ್ದೆ ಅದನ್ನು ಉಸ್ತುವಾರಿ ಮಾಡ್ತಂತ ಹೇಳಿದ್ರೆ ಇವರಿಗೆಲ್ಲ ಸ್ವಂತದವ್ರನ್ನ ಯಜಮಾನಿಕೆ ತೋರಿಸ್ತಾರೆ ಅಂತ ಆಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆದ್ರೆ ನಾನು ಅದನ್ನು ಹೇಳಿದ್ರೆ ಸರಿಯಲ್ಲ, ಅದು ಹೋಗಿ ಮಾಡಿ ಅಂದ್ರೆ ಅಲ್ಲಿ ಅವ್ಯವಸ್ಥೆ ಇನ್ನು ಸ್ವಲ್ಪ ಇತ್ತು ಅಂತ ಕಾಣುತ್ತೆ. ಯಾರು ಬಳಸ್ಬೇಕು, ಯಾರ್ಯಾರ ಹಾಕ್ಬೇಕು ಅಂತ ಅದ್ರ ಬಗ್ಗೆ ಸರಿಯಾದ ಸುಸಂಘಟನೆ ಬಹಳ ಕಷ್ಟ. ಎಷ್ಟೋ ಕಡೆಗಳಲ್ಲೆಲ್ಲ ಜನ ಕಾದು ಕಾದು ತಮ್ಮ ಎಲ್ಲ ತಾವೇ ಹುಡ್ಕೊಂಡು ಹೋಗಿ ಅಡುಗೆ ಮನೆಗೆ ಹೋಗಿ ಬಡ್ಕೊಂಡು ಊಟ ಮಾಡಿ ಹೋಗ್ಬೇಕಂತ ಬರ್ತೀವಿ. ಅದಕ್ಕೋಸ್ಕರ ಈಗ ಮಗೆ ಹುಡ್ಕೊಂಡಿದ್ದೀವಿ. ಚೆನ್ನಾಗಿದೆ, ಹೋಗೋದ ಬೇಗ ಬೇಗ ಬಳಸ್ಕೊಂಡ ಎಲ್ಲೋ ನಿಂತ ನಿಂತ ಎಲ್ಲಿ ಜೋರಾದ್ರೆ ಎತ್ತ ಸ್ನೇಹಿತಾದ್ರಲ್ಲಿ ಬಿಟ್ಟ ಹೋಗಿದ್ದ. ಅಂದ್ರೆ ನಿಂತು ನೋಡ್ತೀವಿ ಅಂತ ಚೆನ್ನಾಗಿರಲ್ಲ, ಕೂತ್ಕೊಂಡು ಪಂಡದಷ್ಟಾಗಿ ಎಲ್ಲ ಒಟ್ಟಿಗೆ ಅವ್ರು ಇವ್ರು ನೋಡ್ತಾ ಇವತ್ತು ಅವ್ರು ನೋಡ್ತಾ ಇವರು ಸವಿಯತಕ್ಕಂತಹ ಬಗೆಯನ್ನ ನೋಡಿ ಅವರು ಆನಂದಿಸ್ತಾ ಅವರು ಅವರ ಹಲ್ಲಿಗೆ ಎಲ್ಲೋ ಮಣಿಸಿಕಾಯಿ ಸಿಕ್ಕಿ ಅವರು ಕಣ್ಣು ಹಾಕೊಳ್ತಕ್ಕಂತಹದನ್ನ ನೋಡಿ ಇವರು ಸಂತೋಷಪಡ್ತ ಹೀಗೆ ಊಟ ಮಾಡ್ತಾ ಇರ್ತಕ್ಕಂತಂದ್ರೆ ಒಂಥರ ಮಜಾ ಇರುತ್ತೆ ಅಲ್ಲಿ. ಅದಕ್ಕೋಸ್ಕರ ಶ್ರೀರಾಮ ಹೇಳ್ತಾ ಇದ್ದಾರೆ ಸ್ವಲ್ಪ ಹೋಗು ಅವತ್ತೇ ಮಾಡ್ಕೊಂಡು ಕಾಣುತ್ತೆ ಅಂತ ಮೈಮಿತ್ರನ ಕಳ್ಕೊಡ್ತಾ ಇದ್ದಾರೆ. ಬಳಿಕ ಮಾಸ ಮಾಸ ಬಳಿಕ ಪರಮಹಂಸರು ಮತ್ತು ಭಕ್ತರು ಆನಂದದಿಂದ ಊಟ ಮಾಡಿ ಈಗ ವಿಶ್ರಮಿಸಿಕೊಳ್ಳುತ್ತಾ ಇದ್ದಾರೆ. ಅಪರಾಹ್ನ 2 ಗಂಟೆ ಆದ ನಂತರ ಬ್ರಾಹ್ಮ ಸಮಾಜಕ್ಕೆ ಸೇರಿದಂತಹ ಪ್ರತಾಪಚಂದ್ರ ಮಧುಮದಾರನ ಪಟಣಿಯನ್ನು ಪ್ರವೇಶಿಸಿ ಅಲ್ಲ ಪ್ರತಾಪಚಂದ್ರ ಮಧುಮದಾರ ಅಂತ ನೋಡು ಶ್ರೀರಾಮಕೃಷ್ಣರು ಮಲಗಿರುವಂತಹ ಪಟಣಿಯನ್ನು ಪ್ರವೇಶಿಸಿ ಅವರಿಗೆ ಅಭಿವಾದನ ಮಾಡುತ್ತಿದ್ದಾನೆ. ಪರಮಾಂಸರು ತಲೆಯನ್ನು ತಗ್ಗಿಸಿ ನಮಸ್ಕಾರ ಮಾಡುತ್ತಿದ್ದಾರೆ. ಈಗ ಅವರಿಬ್ಬರು ಮಾತುಕತೆ ಆಡುತ್ತಿದ್ದಾರೆ. ಅವತಾರ ಪುರುಷ ನಮಸ್ಕಾರ ಮಾಡಿದವರಿಗೆ ಇನ್ನೂ ಅಧಿಕವಾಗಿ ಬಗ್ಗೆ ನಮಸ್ಕಾರ ಮಾಡುತ್ತಾ ಒಂದು ನವ ವಿಧಾನವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ ಪ್ರತಾಪಚಂದ್ರ ಮಧುಮದಾರ ಹೇಳ್ತಾ ಇದ್ದಾನೆ, ಮಹಾಶಯರೇ ಆರೋಗ್ಯ ಲಾಭಕ್ಕಾಗಿ ನಾನು ದಾರಿ ಹೋಗಿದ್ದೆ ಅಂತ. ಅದು ಹೆಲ್ತ್ ರೆಸಾರ್ಟ್ ಆರೋಗ್ಯ ಧಾಮ ದಾರ್ಜಿಲಿಂಗ್ ಅಂತ ಅಲ್ಲಿ ಹೋಗಿದಂತೆ ಇಲ್ಲ. ಆಗ ಶ್ರೀರಾಮ ಕೇಳ್ತಾನೆ, ಆದ್ರೆ ನಿನ್ನ ಶರೀರವೇನು ಉತ್ತಮಗೊಂಡ ಹಾಗೆ ತೋರ್ತಾ ಇಲ್ವಲ್ಲ, ನಿನ್ ಏನಾಗಿದೆ? ಪ್ರತಾಪ ಹೇಳ್ತಾನೆ, ಕೇಶವನಿಗೆ ಬಂದಿದ್ದ ರೋಗವೇ ನನಗೂ ಬಂದ್ಬಿಟ್ಟಿದೆ. ಕೇಶವಸೇನ ಅಂತಂದ್ರೆ ಪ್ರಾರಂಭವಾದ ಮುಖ್ಯಸ್ಥಾನ. ಈಗ ಮಾಸ ಮಾಸ ಬರ್ತಾ ಇದ್ದಾನೆ. ಈಗ ಕೇಶವಸೇನ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು. ಪ್ರತಾಪ ಹೇಳ್ತಾ ಇದ್ದಾನೆ, ಕೇಶವನಲ್ಲಿ ವೈರಾಗ್ಯವನ್ನ ಬಾಲ್ಯಕಾಲದಿಂದಲೂ ನೋಡಬಹುದಾಗಿತ್ತು. ಆತ ಆಟ ಪಾಠ ವಿನೋದಗಳಲ್ಲಿ ತೊಡಗ್ತಾ ಇದ್ದದ್ದು ಎಲ್ಲೋ ಅಪರೂಪಕ್ಕೊಮ್ಮೆ ಹಿಂದೂ ಕಾಲೇಜಿನಲ್ಲಿ ಓದ್ತಾ ಇದ್ದ. ಅಲ್ಲಿ ಆತನಿಗೂ ಸತ್ಯೇಂದ್ರ ಎಂಬವನಿಗೂ ಸ್ನೇಹ ಬೆಳೆಯಿತು. ಸತ್ಯೇಂದ್ರನ ಮೂಲಕ ಆತನ ತಂದೆ ದೇವೇಂದ್ರನಾಥ ಠಾಕೂರ್ ಪರಿಚಯ ಕೇಶವನಿಗೆ ಆಯಿತು. ಕೇಶವನಿಗೆ ಎರಡೂ ಇತ್ತು, ಯೋಗವೂ ಇತ್ತು ಭೋಗವೂ ಇತ್ತು. ಒಂದೊಂದು ಸಮಯ ಆತನ ಭಕ್ತಿ ಅಂತಹ ಉಚ್ಚಸ್ಥಿತಿಯನ್ನು ಮುಟ್ಬಿಡ್ತಾ ಇತ್ತು. ಎಷ್ಟು ಅಂತಂದ್ರೆ ಆತ ಬಾಹ್ಯಜ್ಞಾನ ಶೂನ್ಯನಾಗಿಬಿಟ್ಟಿದ್ದ. ಗೃಹಸ್ಥರ ಹೃದಯಕ್ಕೆ ಧರ್ಮವನ್ನು ನೀಡುವುದೇ ಆತನ ಜೀವನದ ಧರ್ಮೋದ್ದೇಶವಾಗಿತ್ತು ಅಂತ ಹೀಗೆ ಆ ಕೇಶವಚಂದ್ರ ಸೇನನ ಸಂಬಂಧವಾಗಿ ಈ ಪ್ರತಾಪಚಂದ್ರ ಮಜುಮದಾರ ಶ್ರೀರಾಮಕೃಷ್ಣಗೆ ಬಂಧಿಸ್ತಾ ಇದ್ದಾರೆ. ಈಗ ಒಬ್ಬ ಮಹಾರಾಷ್ಟ್ರ ಮಹಿಳೆಯ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು. ಪ್ರತಾಪ ಹೇಳ್ತಾ ಇದ್ದಾನೆ, ನಮ್ಮ ದೇಶದ ಮಹಿಳೆಯರಲ್ಲೂ ಕೆಲವರು ವಿನಾಯಿತಿ ಹೋಗಿ ಬಂದಿದ್ದಾರೆ. ಒಬ್ಬ ಮಹಾರಾಷ್ಟ್ರ ಮಹಿಳೆ ಬಹಳ ಒಳ್ಳೆ ಪಂಡಿತೆ ವಿನಾಯಿತಿಗೆ ಹೋಗಿ ಬಂದಿದ್ದಾರೆ. ಆದ್ರೆ ಈಗ ಆಕೆ ಕೈಸಲಾಗಿದ್ದಾರೆ. ಮಹರ್ಷಿಯರೇ ಆಕೆಯ ಹೆಸರು ಕೇಳಿದ್ದೀರೇನು? ಅದೇ ಶ್ರೀರಾಮ ಹೇಳಿದ್ರು, ಇಲ್ಲ. ಆದ್ರೆ ನೀನು ಹೇಳಿದ್ರು ಕೇಳಿ ನನಗೆ ಅನಿಸುತ್ತೆ ಆಕೆಗೆ ಲೋಕಮಾನ್ಯನಾಗಬೇಕು ಅಂತ ಇಚ್ಛೆ ಇರಬೇಕು ಅಂತ. ಈ ರೀತಿಯ ಅಹಂಕಾರ ಒಳ್ಳೆದಲ್ಲ. ನಾನು ಮಾಡ್ತಿದ್ದೇನೆ ಅನ್ನೋ ಭಾವನೆ ಅಜ್ಞಾನದಿಂದ ಹುಟ್ಟಿತು. ಆದ್ರೆ ಹೇ ಭಗವಂತ, ಎಲ್ಲವನ್ನೂ ಮಾಡ್ತಿರುವವನು ನೀನೇ ಅಂತನ್ನುವ ಭಾವನೆ ಜ್ಞಾನದಿಂದ ಉಂಟಾಗುತ್ತೆ. ಭಗವಂತನೊಬ್ಬನೇ ಕರ್ತ, ಉಳಿದವರೆಲ್ಲರೂ ಅಕರ್ತ. ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಆಕೆ ಕೈಸಲಾಗ್ಬಿಟ್ಲದ್ದಲ್ಲ, ಹಿಂದೂ ಆಗಿದ್ದವಳು. ಅವಳ ಹೆಸರು ರಮಾಬಾಯಿ, ರಮಾಬಾಯಿ ಅಂತ ಬಂಗಾಳಿ. ಬುದ್ಧಿವಂತೆ ಸಾಧಕಿ ಮನೆಗೆ ಆಗಿದ್ದು ಅವಳು ಕ್ರೈಸ್ತರು. ಯಾಕಂದ್ರೆ ಸಹಧರ್ಮೀಯ ರೀಕರನ್ನು ಶ್ರೇಯ ಹಾರಿದ್ರೆ ಅವರವರ ಧರ್ಮದಲ್ಲಿ ಅವರವರು ಇರಬೇಕಾದ್ರೆ ಶ್ರೇಯಸ್ಕರವಲ್ಲದೆ ಯಾರಕ್ಕಾಗಿ ಇನ್ನೊಂದು ಧರ್ಮವನ್ನು ಅನುಸರಿಸಬೇಕಾಗಿತ್ತು? ಸಾಮಾನ್ಯವಾಗಿ ಹೊಟ್ಟೆಯಾಗಿ ಏನೋ ಒಂದಿತ್ತು, ಹೆಚ್ಚು ಹೆಚ್ಚು ಸಿಕ್ಕುತ್ತೆ ಅಂತ ಆ ಧರ್ಮವನ್ನು ಅವಲಂಬಿಸ್ತಾರೆ. ಹೀಗೆ ಅಂತ ದಾರಿದ್ರ್ಯ ಇರಲಿಲ್ಲ, ಅದು ಕೂಡ ಯಾತಕ್ಕೆ ಶ್ರೀರಾಮಕೃಷ್ಣ ಪತ್ನಿಯಾಗಿದ್ದಾರೆ. ಅವರಿಗೆ ಲೋಕ ಬಾಂಧವ್ಯಲಾಗಬೇಕು ಅನ್ನುವ ಇಚ್ಛೆ ಪ್ರಬಲವಾಗಿತ್ತು ಅಂತ ಕಾಣುತ್ತೆ. ಹಿಂದೂ ಧರ್ಮದಲ್ಲೇ ಇದ್ದಿದ್ರೆ ಪ್ರಚಾರ ಮಾಡಿ ತನ್ನ ಹಕ್ಕು ಪ್ರಚಾರ ಮಾಡಿಕೊಳ್ಳೋದಕ್ಕೆ ಹೆಚ್ಚು ಅವಕಾಶ ಇರುತ್ತಿರಲಿಲ್ಲ. ಆದರೆ ಈ ಕ್ರೈಸ್ತ ಧರ್ಮಕ್ಕೆ ಸೇರಿದ್ರೆ ಅವರು ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ದೊಡ್ಡ ಸಂಸ್ಥೆ ಅಲ್ಲ ಅದು, ಕ್ರೈಸ್ತ ಧರ್ಮ ಅಂತ ಹೇಳ್ತಕ್ಕಂಥದ್ದು ಚರ್ಚ್ಗಳು, ಪೋಪರು, ಆ ಪೋಪ್ನಲ್ಲಿ ಎಲ್ಲ ಹೋಪು ಇವರಿಗೆ. ಅವರು ಒಂದು ಮಾತು ಹೇಳ್ಬಿಟ್ಟು ಸಾಕು, ಬಲೆ ಬಿದ್ದ ತಲೆ ಬಿತ್ತು. ಆ ಥರದ ಒಂದು ಪ್ರಲೋಭನೆಗೆ ಒಳಗಾಗಿ ಹೀಗೆ ಆ ಧರ್ಮಕ್ಕೆ ಸೇರಿತು ಅಂತ ಅಚೂರ ಯೋಚನೆ ಮಾಡಿಬಿಟ್ಟಿದ್ದಾರೆ ಶ್ರೀರಾಮರು. ಲೋಕಮಾನ್ಯತೆ, ಲೋಕದ ಜನ ನನ್ನ ಹೆಸರನ್ನು ಹೇಳಬೇಕು. ಯಾರ ಹೆಸರು ಎಲ್ಲಿರುತ್ತೆ? ಯಾರ ಹೆಸರು ಎಲ್ಲಿರುತ್ತೆ? ಕೋಟಿ ಕೋಟಿ ಜನ ರಾಜರುಗಳ ಹೆಸರುಗಳೇ ಗೊತ್ತು, ಹೆಸರುಗಳನ್ನು ಇನ್ನು ಹೇಳುವುದಿಲ್ಲ. ಇನ್ನು ಸಾಮಾನ್ಯರ ಹೆಸರನ್ನು ಯಾರು ಹೇಳ್ತಾರೆ? ಆದ್ರಿಂದ ಶ್ರೀರಾಮಕೃಷ್ಣರು ಆ ಹೆಸರು ಕೇಳ್ತಕ್ಕಂತೆಲ್ಲ ಸೂಚಿ ಅಂತ ಉಗುಲು ಬಿಟ್ಟವರು. ಬಳಿಕ ಹೇಳ್ತಾ ಇದ್ದಾರೆ, ಇನ್ನು ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಆ ಭಾವನೆ ಒಳ್ಳೆಯದಲ್ಲ, ಅದು ಅಜ್ಞಾನದಿಂದ ಉಂಟಾಗ್ತು. ಹೇ ಭಗವಂತ, ನೀನೊಬ್ಬನೇ ಕರ್ತ, ಉಳಿದವರೆಲ್ಲ ಅಕರ್ತರು ಅನ್ನು ಈ ಭಾವನೆಯಿಂದ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಅದೇ ಸರಿಯಾದ್ದು. ನಾವು ಮಾಡಿದಂತಹ ಕರ್ಮದ ಕುರಿತಾಗಿ ನಾನೇ ಗಣಿ ಕೊಡ್ತಕ್ಕಂತಹದ್ದು ಲೋಕದಲ್ಲಿ ಬಹಳ ಪ್ರಖ್ಯಾತವಾಗ್ತದೆ. ರವೀಂದ್ರನಾಥ್ ಠಾಗೋರು ಅದನ್ನು ಬಹಳ ಸಣ್ಣ ಮಾಡಿ ವ್ಯಕ್ತಪಡಿಸುತ್ತಾ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ದೇವರನ್ನು. ಮೇರೆಯದಂತೆ ನಾನು ದೈವ ಧರ್ಮವೇ, ನನ್ನಾನೆ ಮೇರೆಯದಂತೆ ನಾನು ದೈವ ಧರ್ಮವೇ, ನಿನ್ನ ಈಚೆ ಪೂರ್ಣವಾದಲೆನ್ನದೆ ದೇವ ಧರ್ಮದಿ ತಲೆಯಲೆನ್ನ ಪ್ರಾಣನೆನ್ನ ಚರಮ ಶಾಂತಿಯ, ತಲೆಯಲೆನ್ನ ಪ್ರಾಣನೆನ್ನ ಚರಮ ಶಾಂತಿಯ, ಬೆಳಗಲೆನ್ನ ಪ್ರಾಣನೆನ್ನ ಪರಮ ನನಗೆ ನಾನೆ ಪೂಜೆಗೆಯು ಸದಲ ನೇತ್ತರು ನನಗೆ ನಾನೆ ಪೂಜೆಗೆಯು ಸದಲ ನೇತ್ತರು ಬೆಳಕು ಬರುವ ಬದ ಅಯ್ಯೋ ಬರಿಯ ಕರ್ತರು ನನಗೆ ನಾನೆ ಪೂಜೆಗೆಯೇ ಸದಲ ನೇತ್ತರು ಬೆಳಕು ಬರುವ ಬದ ಅಯ್ಯೋ ಬರಿಯ ಕರ್ತರು ಎಂತೆಂತಹ ಮಹತ್ವಪೂರ್ಣವಾದಂತಹ ಕರ್ಮಗಳೇ ಆಗಿದ್ದ ಪುಟ್ಟಿದ್ದು ಆ ಕರ್ಮಗಳನ್ನು ಕುರಿತಾಗಿ ಬಾಕಿ ಉಳಿದವರಿಗೆ ಗಂಭೀರ ಸಾರಿಕೊಂಡು ನಾನು ಮೆರೆದ ಅಳತೆ ಇರುವಂತೆ ಮಾಡಪ್ಪ ಹೇಳ್ಬೋದು ಅಂತ ಬದಲಾಗಿ ಆ ಕರ್ಮಗಳೆಲ್ಲ ನಿನ್ನ ಇಚ್ಛೆಯಿಂದ ಈ ರೀತಿಯಲ್ಲಿ ಮಂಗಳಕರವಾಗಿ ನೆರವೇರಿದವು ಅಂತನ್ನುವ ಪವಿತ್ರ ಮನೋಭಾವ ತಾಳುವಂತೆ ಆಶೀರ್ವದಿಸಪ್ಪ ಅಂತನ್ನುವ ಪ್ರಾರ್ಥನೆ. ಪ್ರಾಪಂಚಿಕ ಋಷಿಗಳ ಮನದ ಪರೆ, ಆಧ್ಯಾತ್ಮಿಕ ಸಾಧಕರ ಜೀವನ ಅಂತರಂಗಗಳವರೆಗೆ, ಅಜಗಜಾಂತ ಆಧ್ಯಾತ್ಮಿಕ ಸಾಧಕರು ಅಂತರಂಗ ಶೋಧನೆಯ ಮೂಲಕ ಅದನ್ನ ಪವಿತ್ರಗೊಳಿಸಿ ಪರಮಾತ್ಮ ಬಂದು ಅಲ್ಲಿ ಆಸೀನಾಗುವುದಕ್ಕೆ ಬೇಕಾದಂತಹ ಪವಿತ್ರ ಆಸನವನ್ನಾಗಿ ತನ್ನ ಹೃದಯವನ್ನು ಹೇಗೆ ಮಾಡಿಕೊಂಡಿದೆ ಅಂತನ್ನುವ ಪವಿತ್ರ ಆಕಾಂಕ್ಷೆಯಲ್ಲಿ ಇರ್ತಾನೆ ಪ್ರಾಪಂಚಿಕ. ತನ್ನ ಹೆಸರು ಈ ಲೋಕದಲ್ಲಿ ಹೇಗೆ ವಿಖ್ಯಾತವಾಗಿತ್ತು, ವರ್ತಮಾನ ಪತ್ರಿಕೆಗಳಲ್ಲಿ ಹೇಗೆ ಹೇಗೆ ಬಂದೀತು ಅಂತ ನಿರೀಕ್ಷಿಸ್ತಾ ಇರ್ತಾನೆ. ಅದೇ ಆಧ್ಯಾತ್ಮಿಕ ಸಾಧಕರು ನಡೆಸತಕ್ಕಂತಹ ಧರ್ಮ ಸಂಸ್ಥೆಗಳು ಮಾಡತಕ್ಕಂತಹ ಕೆಲಸ ಕಾರ್ಯಗಳ ವಿವರಗಳನ್ನ ಪತ್ರಿಕೆಗಳಲ್ಲಿ ಕೊಡದೆ ಹೋದ್ರೆ ಏನಾಗುತ್ತೆ ಗೊತ್ತೇನು? ಕೇವಲ ತುಂಡು ವಿಚಾರಗಳೇ ಬಹಳ ಮಹತ್ವಪೂರ್ಣವಾದಂತಹ ವಿಚಾರಗಳಾಗಿ ಜನಮನದಲ್ಲಿ ಬೇರೂರಿ ಈ ಗಟ್ಟಿ ವಿಚಾರಗಳೆಲ್ಲ ಒಟ್ಟಾಗಿ ಉಳಿದು ನಶಿಸಿ ಹೋಗುತ್ತೆ. ಆದ್ದರಿಂದ ಈ ಮಠ ಮಾನ್ಯಗಳಲ್ಲಿ ಆಧ್ಯಾತ್ಮಿಕ ಸಂಘ ಸಂಸ್ಥೆಗಳಲ್ಲಿ ನಡೆಯತಕ್ಕಂತಹ ಅತ್ಯಂತ ಗುಣಮಟ್ಟದ ಕಾರ್ಯಗಳು ಸಂಸ್ಕೃತಿ ಪ್ರಸಾರದ ಕಾರ್ಯಗಳೇ ಆಗಬಹುದು, ವಿದ್ಯಾ ಪ್ರಸಾರದ ಕಾರ್ಯಗಳೇ ಆಗಬಹುದು, ಧಾರ್ಮಿಕ ವಿಚಾರ ಪ್ರಸಾರದ ಕಾರ್ಯಗಳೇ ಆಗಬಹುದು, ದಾನ ಧರ್ಮಾದಿಗಳ ಕಾರ್ಯಗಳೇ ಆಗಬಹುದು, ಅವುಗಳೆಲ್ಲ ಒಂದು ಬಗೆಯ ಆಕರ್ಷಕವಾದ ಭಾಷೆಯಲ್ಲಿ ಪತ್ರಿಕೆಗಳಲ್ಲಿ ಬರಬೇಕು ಅಂತ ಹೇಳುವುದು ನಾನು. ಆದರೆ ಅದು ನಮ್ಮ ವ್ಯಕ್ತಿತ್ವವನ್ನ ಡಂಬುರ ಕಾರ್ಕೋದಕ್ಕೋಸ್ಕರ ಅಲ್ಲ, ಬದಲಾಗಿ ಸಾತ್ವಿಕ ಕಾರ್ಯಗಳಿಗೆ ಪ್ರೋತ್ಸಾಹ ಸಿಗಬೇಕು, ಸಾತ್ವಿಕ ಕಾರ್ಯಗಳು ಜನಮನದಲ್ಲಿ ಚಿರಂತ್ರಿಯನ್ನ ಒತ್ತಬೇಕು ಮತ್ತು ಅವರ ಮೂಲಕವೂ ಕೂಡ ಸಾತ್ವಿಕ ಕಾರ್ಯಗಳು ನಡೆದು ನಮ್ಮ ಸಮಾಜದಲ್ಲಿ ಸುಧಾರಿತವಾಗಬೇಕು. ತನ್ಮೂಲಕ ಶಾಂತಿಯುತವಾದಂತಹ ಆನಂದದಾಯಕವಾದ ಸಮಾಜ ನಿರ್ಮಾಣವಾಗಿ ಪ್ರತಿಯೊಬ್ಬರು ಆನಂದದಿಂದ ಬದುಕುವಂತೆ ಆಗುತ್ತೆ. ಆದ್ದರಿಂದ ಸದ್ವಿಚಾರಗಳನ್ನು ಪ್ರಚಾರ ಮಾಡತಕ್ಕಂತಹ ಒಂದು ಉದ್ದೇಶ ಇದೆ. ಆದಂತೆ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದದ್ದು ಇಡೀ ವಿಶ್ವದಲ್ಲೆಲ್ಲ ಅವರು ಭಾಷಣ ಮಾಡಿದ್ದು ಮತ್ತು ಆ ಭಾಷಣಗಳನ್ನ ಗುಡ್ಡಿ ಅನುಸರಿಸತಕ್ಕಂಥವರು ಸಾಕ್ಷಿ ನಮಗೆಲ್ಲ ಸಿಗುವಂತೆ ಮಾಡಿದ್ದು. ಆದ್ದರಿಂದ ವಿವೇಕಾನಂದರು ಅಂತ ಒಬ್ಬರು ಹೇಮಂತ ವ್ಯಕ್ತಿ ಇದ್ರು ಅಂತ ನಮಗೆ ಗೊತ್ತಾಗಿತ್ತು ಮತ್ತು ಅವರ ಹೆಸರಿನಲ್ಲಿ ನಾವೆಲ್ಲ ಈಗ ಕರೀತಾ ಇರುವಂತಹದ್ದು. ನನ್ನ ಮೂಲಕ ಇನ್ನೂ ಹೆಚ್ಚಿಟ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು ಆಗಬೇಕಾಗಿದೆ. ಆ ದಿವ್ಯ ಪ್ರೇರ ಜೀವನ ಸಂದೇಶಗಳು ಎಷ್ಟು ವಿಸ್ತೃತವಾದ ರೀತಿಯಲ್ಲಿ ಹಾಡಿಕೊಳ್ಳೋದಕ್ಕೆ ಸಾಧ್ಯವೋ ಎಷ್ಟು ಬೇಗ ಹಾಡಿಕೊಳ್ಳೋದಕ್ಕೆ ಸಾಧ್ಯವೋ ಹಾಗೆ ಹಾಡಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಯಂತ್ರಗಳಾಗಬೇಕು. ಅವು ಯಂತ್ರಗಳಾಗಿ ನಮ್ಮ ಯಂತ್ರವನ್ನು ಆರಿಸಿಕೊಂಡು ಆ ಭವಿಷ್ಯದ ಕಾರ್ಯವನ್ನು ಮಾಡಿಸಿ ನಮ್ಮನ್ನ ಕೃತಾರ್ಥವನ್ನಾಗಿಸಬೇಕು ಅಂತ ಈ ವಿಚಾರಧಾರೆಯನ್ನು ಮುಂದೆ ಇಟ್ಟು ಇಂದಿನ ಉಪನ್ಯಾಸವನ್ನು ಮುಗಿಸುತ್ತೇನೆ. ಮೊದಲ ಮುಂದಿನ ಶನಿವಾರ ಸಂಜೆ 5 ವರೆಗೆ ಮತ್ತೆ ಮುಂದುವರಿಸುತ್ತಿದ್ದೇನೆ. Thank you.